ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿನ ದೇಶಿ ಭತ್ತದ ಮಹತ್ವ ಕುರಿತು ಹರಿಹರ ತಾಲೂಕು ಕುಂಬಳೂರಿನ ಪ್ರಗತಿಪರ ಕೃಷಿಕ ಎಎನ್ ಆಂಜನೇಯ ಅವರೊಂದಿಗಿನ ಸಂದರ್ಶನವನ್ನ ಕೇಳುವಿರಿ. ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೆತೈತಣ್ಣ. ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. May 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ. ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ. ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. May 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ. ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತ ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233. ಇದೀಗ ಕೇಳಿ ಸಾವಯವ ಕೃಷಿಯಲ್ಲಿನ ದೇಶಿ ಭತ್ತದ ಮಹತ್ವ ಕುರಿತು ಹರಿಹರ ತಾಲೂಕು ಕುಂಬಳೂರಿನ ಪ್ರಗತಿಪರ ಕೃಷಿಕ ಎಎನ್ ಆಂಜನೇಯ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಜಗದೀಶ್ ಕೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕುಂಬಳೂರಿನ ಪ್ರಗತಿಪರ ಕೃಷಿಕರಾದ ಎಎನ್ ಆಂಜನೇಯ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಸಾವಯವ ಕೃಷಿಯಲ್ಲಿ ದೇಶಿ ಭತ್ತದ ಮಹತ್ವ ಕುರಿತು ಸಾಕಷ್ಟು ವಿಷಯನ ತಿಳಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಅಂಜನೇಯ ಅವರ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಹುಟ್ಟಿದ ದಿನದಿಂದನೂ ಕೃಷಿ ಬದುಕು ಜೊತೆಯಾಗಿ ಐತಿ. ಅದ್ರಾಗೆ ನಾನು ಸಂಪೂರ್ಣ ಕೃಷಿಗೆ ಅವಲಂಬಿತ ಆಗಿದ್ದ 95-96 ನಾನು ಕಂಪ್ಲೀಟ್ ಆಗಿ ಕೃಷಿಗೆ ಬದುಕು ಬಿಟ್ಟು ಬೇರೆ ಯಾವುದೋ ಬದುಕು ವೃತ್ತಿ ಆಯ್ಕೆ ಮಾಡ್ಕೊಳ್ಳಲಿಲ್ಲ. ವಿದ್ಯಾಭ್ಯಾಸ ಎಲ್ಲರೂ ಮಾಡಿದ್ರಿ? ವಿದ್ಯಾಭ್ಯಾಸ ನಂದ ಸೆಕೆಂಡ್ PUC ವರೆಗೆ ಆಗಿದೆ. ಯಾಕೆ ಕೃಷಿ ಬದುಕಿ ಬರ್ಬೇಕನ್ನಿಸ್ತು ನಿಮಗೆ? ನಮ್ದು ಮೂಲತಃ ವ್ಯವಸಾಯ ಕುಟುಂಬ, ಹಾಗಾಗಿ ನಮಗೆ PUC ನನಗೆ ಮುಂದೆ ಹೋಗಕ್ಕೆ ಯಾಕೆ ಮನಸ್ಸು ಆಗ್ಲಿಲ್ಲ ಅದು. ಆಮೇಲೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಅದು ಹಾಗಾಗಿ ನಾನು ಕೃಷಿ ಬದುಕಿಗೆ ನಾನು ಆಯ್ಕೆ ಮಾಡ್ಕೊಂಡೆ. ಅದು ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ ಸರ್? ಲಾಭದಾಯಕ ಅನ್ನೋಕ್ಕಿಂತನೂ ಈಗ ನಾವು ಯಾವುದೇ ಒಬ್ಬ ಜಾಬ್ದಾರು ಹೋದ್ನಪ್ಪ ಅಂದ್ರೆ ಕೆಲಸ ಮಾಡಿಸಿದ ಮೇಲೆ ಅವರಿಗೆ ಸ್ಯಾಲ್ರಿ ಇದೆಲ್ಲ ಬರ್ಬೋದು. ಇಲ್ಲಿ ವ್ಯವಸಾಯ ಏನಾದ್ರೂ ಅಷ್ಟೇ, ಇವತ್ತು ದನ ಕರ ಮೇವು ನೀರು ಹೊಲ ಗದ್ದೆ ಇವೆಲ್ಲ ಇದ್ದಾಗೆ ಜೊತೆಗೆ ನಾವು ಒಯ್ದಾಗೆ ಈ ಬದುಕು ಮತ್ತೆ ಈ ಒಂದು ವಾತಾವರಣ ಸೃಷ್ಟಿ ಅದೇ ಆಗುತ್ತೆ. ತನ್ನ ಪಡಿ ತನ್ನ ಸಣ್ಣ ಆದಾಯದಿಂದ ಹಿಡಿದು ದೊಡ್ಡ ಆದಾಯವರೆಗೂ ಈ ಒಂದು ಕಂಟಿನ್ಯೂಸ್ ಆಗಿ ಸಿಕ್ಕೇ ಸಿಗುತ್ತೆ. ನಿಮ್ದು ಎಷ್ಟು ಎಕರೆ ಜಮೀನು ಇದೆ? ನಮ್ದು 3-35 ಭತ್ತದ ಗದ್ದೆ ಇದೆ, ಒಂದು 4 ತೆಂಗಿನ ತೋಟ ಇದೆ. ಭತ್ತ ತೆಂಗು ಎರಡನ್ನ ಬೆಳೆಯೋದು, ಬೇರೆ ಬೇರೆ ಏನಾದ್ರೂ ಬೆಳಿತೀವಿ? ಇಲ್ಲ, ತೆಂಗಿನ ತೋಟದಲ್ಲಿ ಸುಮಾರು ಹಣ್ಣಿನ ಬೆಳೆಗಳು ಇರ್ಬೋದು, ಮಾವು, ಸಪೋಟೊ, ಹಲಸು, ಆಮೇಲೆ ಸುತ್ತಲೂ ಅರಣ್ಯೀಕರಣ ಮರಗಳು, ಸಿಲ್ವರ್, ತೇಗ, ಎಲ್ಲಾ ತರದ ಮರಗಳಿದೆ. ಆದ್ರೆ ನಮ್ಮ ತೆಂಗಿನ ತೋಟದಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಈ ಒಂದು ನ್ಯಾಚುರಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದೀವಿ. ಈ ಭತ್ತ ಬೆಳಿತೀವಿ ಅಂತಂದ್ರೆ ಎಷ್ಟು ವರ್ಷದಿಂದ ಅಲ್ಲೇ ಭತ್ತ ಬೆಳಿತಾ ಇದ್ರೆ? ಭತ್ತ ನಾನು ವ್ಯವಸಾಯ ಮಾಡಕ್ಕೆ ಶುರು ಮಾಡಿದ್ದಲ್ಲ ಅವಾಗಲಿದ್ದನು ಭತ್ತ ಬೆಳಿತಾರೆ. ಮುಂಚಿದ್ದನು ಭತ್ತದ ತಾಕುಗಳೇ, ನಮಗೆಲ್ಲ ನೀರಾವರಿ ಮೂಲ ಚೆನ್ನಾಗಿರೋದ್ರಿಂದ ಭತ್ತ ಬಿಟ್ಟರೆ ಬೇರೆ ಏನೋ ಬೆಳಿಲಿಕ್ಕೆ ನಮಗೆ ಅವಕಾಶ ಇಲ್ಲ. ಹಾಗಾಗಿ ನಾವು ಭತ್ತನೇ ಬೆಳೆಯೋದು. ಅಲ್ಲಿ 1996 ರಾಸಾಯನಿಕ ಕೃಷಿಯಲ್ಲಿ ಭತ್ತ ಬೆಳೀತಾ ಇದ್ವಿ. 2003-04 ಸಾವಯವ ಕೃಷಿ ಮತ್ತೆ ದೇಶೀಯ ಭತ್ತದ ತಳಿಗಳು, ನಾವೇನು ಭಾರತದಲ್ಲಿ ಏನು ಜವಾರಿ ಭತ್ತದ ತಳಿಗಳು ಅಂತ ನಾವು ಹೇಳ್ತೀವಲ್ಲ, ಆ ಭತ್ತ ಬೆಳಿಲಿಕ್ಕೆ ನಾವು ಶುರು ಮಾಡಿದ್ವಿ. ಅದು ಈಗ ಮೊದಲೆಲ್ಲ ರಾಸಾಯನಿಕ ಕೃಷಿ ಮಾಡ್ತಿದ್ವಿ, ನಂತರ ಸಾವಯವ ಕೃಷಿ ಅಳವಡಿಸಿಕೊಂಡ್ವಿ 2003 ಅಂದ್ರೆ ಯಾಕೆ ಸಾವಯವ ಕೃಷಿ ಅಳವಡಿಸಬೇಕು ಅನ್ನಿಸ್ತು? 3 ಬರಗಾಲ ಬಂದಿತ್ತು ಅವಾಗ. 2003-04 ಮಳೆ ಶುರುವಾಯಿತು. ಆ ಮಳೆಯಲ್ಲಿ ತುಂಬಾ ರೋಗಗಳು ಬಂದವು. ಅಂದ್ರೆ ಎಲ್ಲಾ ಮಳೆನು ದೋ ಅಂತ ಮಳೆ ಯಾವುದು ಬಿಡ್ಲಿಲ್ಲ, ಎಲ್ಲಾ ಮಳೆನೂ ಚೆನ್ನಾಗಿ ಬಂದವು. ಈ BPH ಕುತ್ತಿಗೆ ರೋಗ ಅಂತ ನಾವು ಭತ್ತದ ಗದ್ದೆಯಲ್ಲಿ ಬಹಳ ನಷ್ಟ ಮಾಡೋ ಅಂತ ಇದು. ಅವಾಗ ನಾವು 7-8 ಸತಿ ಸ್ಪ್ರೇ ಮಾಡಿದ್ರು ಆ ಒಂದು ರೋಗಗಳು ಹೋಗ್ಲೇ ಇಲ್ಲದ, ಆ ಹುಳನೂ ಹೋಗ್ಲೇ ಇಲ್ಲದ. ಈಗೇನ ನಾವು ನುಸಿ ಅಂತ ಹೇಳ್ತೀವಿ, ಸೊಳ್ಳೆ ಅಂತ ಹೇಳ್ತೀವಿ ಆ ಒಂದಿದು. ಅವಾಗ ನಾವು ಏನು ಇದಕ್ಕೆಲ್ಲ ಪರಿಹಾರ ಏನಿಲ್ಲ. ಆಮೇಲೆ ನಾವು ಏನು 7-8 ಸತಿ ಸ್ಪ್ರೇ ಮಾಡಿದ ಮೇಲೆ ಸ್ವಲ್ಪ ನಮಗೆ ಉಸಿರಾಟದ ತೊಂದರೆ ಇವೆಲ್ಲ ಕಷ್ಟ ಆಯಿತು. ಹಾಗೆ ನಾವು ಏನಾದರೂ ಒಂದು ಪರ್ಯಾಯ ಮಾರ್ಗ ನೋಡ್ಕೊಳ್ಳಬೇಕಲ್ಲ. ಅವಾಗ ಸ್ವಲ್ಪ ನನಗೆ ಪತ್ರಿಕೆ ಓದೋದು, ಬುಕ್ ಓದೋದು ಇದೆಲ್ಲ, ಸಾವಯವ ಕೃಷಿಯಲ್ಲಿ ಮಾಡಿದರೆ ಹೆಂಗೆ ಏನು ಅಂತ. ಅವಾಗ ನಮ್ಮದು ಕೊಟ್ಟಿಗೆ ಗೊಬ್ಬರಗಳು ಕೂರಿ ನಿಲ್ಲಿಸಿ ಶುರು ಮಾಡಿದ್ವಿ. ಅವಾಗ ಜೀವಾಮೃತನು ಮಾಡ್ತಾ ಇದ್ವಿ. ಇನ್ನು ನಾನು ಅನ್ಕೊಂಡ ರೀತಿ ಒಳಗೆ ಸುಮಾರು 4-5 ನಮಗೆ ಏನು ಯಾವುದೇ ಒಂದು ರೀತಿಯ ಆದಾಯನೂ ಸಿಗಲಿಲ್ಲ. ಆಮೇಲೆ ತುಂಬಾ ಕಷ್ಟನೂ ಆಗ್ತಾ ಇತ್ತು. ಕಳೆ ಇದು ನಿರ್ವಹಣೆ ಏನಂದ್ರೆ 5 ಪಕ್ಕದಲ್ಲೆಲ್ಲ 40-50 ಭತ್ತ ಬೆಳೀತಾ ಇದ್ರು, ನಮ್ದು 5-6 ಭತ್ತ ಬರ್ತಾಯಿತ್ತು. ಆದ್ರೂ ನಾನು ಬಿಡದಂಗೆ ಸತತವಾಗಿ ನಾನು ಪ್ರಯತ್ನ ಪಟ್ಟಿದ್ದಕ್ಕೆ ಈಗ ಒಂದು 20-25 ಇಳುವರಿ ಬರ್ತಿದೆ. ಆಮೇಲೆ ದೇಶೀಯ ಭತ್ತದ ತಳಿಗಳು, ಆಮೇಲೆ ನಾನು ಅವಾಗ ಅದೇ 4-5 ಭತ್ತ ಬೆಳೆಯಕರ ಅಂಗಡಿಯಲ್ಲಿ ಸಿಗಂತ ಬೀಜನೇ ಬಳಸ್ತಾ ಇದ್ದೆ. ಅದು ಇದಕ್ಕೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಾನು ದೇಶೀಯ ಭತ್ತದ ತಳಿಗಳಿಗೆ ನಾನು ಮರವಾದೆ. ಅವಾಗ ಅದು ಚೆನ್ನಾಗಿ ಬರೋಕ್ಕೆ ಶುರುವಾಯಿತು. ಆಮೇಲೆ ಉತ್ತಮವಾಗಿದೆ, ಆಮೇಲೆ ಒಂದು ತುಂಬಾ ಟೇಸ್ಟ್ ಇದೆಲ್ಲ ಒಂದು ಇದಕ್ಕೆ ಕಾರಣ ಆಯ್ತದ. ಸಾಕಷ್ಟು ಜನ ರೈತರು ಹೆಚ್ಚೆಚ್ಚು ಇಳುವರಿ ಕೊಡಂತ ತಳಿಗಳು, ಹೈಬ್ರಿಡ್ಸ್ ಆಗಿರ್ಬೋದು, ಬೇರೆ ಬೇರೆ ತಳಿಗಳನ್ನೆಲ್ಲ ಬಳಸ್ತಾರೆ. ನೀವು ಈ ದೇಶೀಯ ಭತ್ತದ ತಳಿಗಳನ್ನ ಬಳಸಿ ಕೃಷಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಈಗ ಹೈಬ್ರಿಡ್ ರೈಸ್ಗಳು, ನಾವು ಭತ್ತದ ತಳಿಗಳು ಯಾವುದೇ ಇರ್ಬೋದು, ನಾನು ಯಾವುದೇ ಕಾಳುಗಳು ಇರ್ಬೋದು, ಬೇರೆ ಏನೇ ನಾವು ಆಹಾರ ಬೆಳೆಗಳಲ್ಲಿ ಹೈಬ್ರಿಡ್ ತಳಿಗಳು ಆಗಿದಾಗ ಅದಕ್ಕೆ ರಾಸಾಯನಿಕ ಗೊಬ್ಬರ, ಔಷಧಿ ಇವೆಲ್ಲ ಬೇಕೇ ಬೇಕು. ಆದ್ರೆ ಅದಕ್ಕೆ ನಾವು ಕೊಡುವಂತ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಸಾಕಾಗಲ್ಲ ಅದಕ್ಕೆ. ಅದೇ ನಾವು ದೇಶೀಯ ಭತ್ತದ ತಳಿಗಳಿಗೆ ಇರ್ಬೋದು, ದೇಶೀಯ ಭತ್ತದ ಯಾವ್ದೋ ಒಂದು ಆಹಾರಗಳು ಇರ್ಬೋದು, ನಾವೇನು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಹಸಿರೆಲೆ ಗೊಬ್ಬರಗಳು ಇರ್ಬೋದು, ಡಿ ಕಾಂಪೋಸ್ ಇರ್ಬೋದು, ಗೋಕೃಪಾಮೃತ ಇರ್ಬೋದು, ಗೋಬರ್ ಗ್ಯಾಸ್ ಸ್ಲರಿ ಇರ್ಬೋದು, ಇವೆಲ್ಲ ರಾಸಾಯನಿಕ ಗೊಬ್ಬರ ಔಷಧಿ ಬಿಟ್ಟು ಉಳಿದು ನಾವು ಏನ್ ಮಾಡಿದ್ರು ಸಾವಯವ ಪದಾರ್ಥಗಳೇ ಅವಲ್ಲ ನಾವು ಭೂಮಿ ಬಳಸೋ ಅಂತವು. ಅದನ್ನ ನಾವು ಹಾಕಿ ಬೆಳೆದಾಗ ದೇಶೀಯ ತಳಿಗಳು ಐತಲ್ಲ, ಅದು ಇರೋದನ್ನ ಅವಕಾಶನೇ ಬಳಸ್ಕೊಂಡು ಚೆನ್ನಾಗಿ ನಮಗೆ ಬೆಳೆ ಕೊಡುತ್ತೆ. ಹಾಗಾಗಿ ನಾವು ದೇಶೀಯ ಭತ್ತದ ತಳಿಗಳನ್ನ ಆಯ್ಕೆ ಮಾಡ್ಕೊಂಡು, ಆಮೇಲೆ ಅದಕ್ಕೆ ಪಕ್ಕದ ಜಮೀನುಗಳಲ್ಲೇ ಸುಮಾರು ರೋಗಗಳು ಇವೆಲ್ಲ ಎಷ್ಟೇ ವಾತಾವರಣ ವೈಪರೀತ್ಯ ಆದರೂ ಕಾಯಿಲೆಗಳು ಬರ್ತದೆ. ಆದರೆ ನಮ್ಮ ಜಮೀನಿಗೆ ಇದುವರೆಗೂ ಒಂದು ಕಾಯಿಲೆಗಳು ಮತ್ತೆ ರೋಗಗಳು ಕೀಟಗಳ ಇದು ಬಂದರೆ ಇತಿಹಾಸದಲ್ಲೇ ನಮಗೆ ಬಂದಿಲ್ಲ. 20 ಆಯ್ತು ನಾವು ಇವಾಗ, ಇದುವರೆಗೆ ಯಾವುದು ರೋಗಗಳು ಬಂದಿಲ್ಲ ನಮ್ಮ ಜಮೀನಿಗೆ. ಈ ದೇಶೀಯ ಭತ್ತದ ತಳಿಗಳಲ್ಲಿ ಎಷ್ಟು ತರ ತಳಿಗಳನ್ನ ನೀವು ಬೆಳೀತಾ ಇದ್ರ? ಈಗ ನಮ್ಮ ಭತ್ತದ ಗದ್ದೆಯಲ್ಲಿ 300 ಭತ್ತದ ತಳಿಗಳು ಬೆಳೀತಾ ಇದಾವೆ. ಒಂದು 270 ತಳಿಗಳು ನಾವು ಬೀಜದ ಸಂಗ್ರಹಣೆಗೋಸ್ಕರ 5 meter ಲೆಕ್ಕಕ್ಕೆ ಹಾಕ್ತೀವಿ. ಅಂದ್ರೆ ಏನಪ್ಪಾ ಅಂದ್ರೆ ಯಾರೋ ಜರ್ಮ್ ಪ್ಲಾಸ್ ಕೇಳಿದ್ರು ಈ ತಳಿ ಐತಾ ಅನ್ನೋದಕ್ಕೆ. ಆಮೇಲೆ ಇದೆಲ್ಲ ನಮಗೆ ಸೀಡ್ ಒಂದು ನಮ್ದು ಶರಣ ಮುದ್ದಣ್ಣ ಸಾಹೇಬ ಕೃಷಿಕರ ಬಳಗದ ಒಂದು 18 ಸೇರ್ಬಿಟ್ಟು ಒಂದು ಸಂಸ್ಥೆ ಮಾಡ್ಕೊಂಡಿದ್ರು. ಆ ಒಂದು ಸಂಸ್ಥೆ ಮುಖಾಂತರ ಈ ಸೀಡ್ ಬ್ಯಾಂಕ್ ಇದೆಲ್ಲ ನಾವು ಮಾಡ್ತಿದ್ವಿ. ಆಮೇಲೆ ಮನೆ ಪರ್ಪಸ್ ಗೆ ಅಕ್ಕಿ ಮಾರಾಟ ಮಾಡಕ್ಕೆ, ಬೀಜ ಮಾರಾಟ ಮಾಡಕ್ಕೆಲ್ಲ ಒಂದು 25-30 ತಳಿಗಳು ಇದು ಮಾಡ್ತೀವಿ. ಆಮೇಲೆ ಇನ್ನ ತಳಿಗಳು ಉದ್ದೇಶ ಬಂದಾಗ ಈ ಗ್ರಾಮ ಲೆಕ್ಕಕ್ಕೆ ಬೀಜಗಳು ಕೊಡ್ತೀವಿ. ಇನ್ನ 1 meter 2 meter ಹಿಂಗೆಲ್ಲ ಕೊಡ್ತಿದ್ವಿ. ಅವಾಗ ಈ ತಳಿಗಳಲ್ಲಿ ಇದರಲ್ಲೇ ಫಿಲ್ಟರ್ ಮಾಡ್ಕೊಂಡು ಯಾವ್ದು ಜಾಸ್ತಿ ಇಳುವರಿ ಕೊಡುತ್ತೆ, ಯಾವ್ದು ರೋಗ ಬರಲ್ಲ. ಇವೆಲ್ಲ ದೇಶೀಯ ತಳಿಗಳಲ್ಲಿ ಒಂದು ಸಿಸ್ಟಮ್ ಇದೆ. ಕೆಲವೊಂದು ಮಳೆಗಾಲದಲ್ಲಿ ಮಾತ್ರ ತನೇ ಆಗುತ್ತೆ, ಬೇಸಿಗೆಯಲ್ಲಿ ಫ್ಲವರಿಂಗ್ ಆಗಲ್ಲ. ಈ ಬರ್ಮಾ ಬ್ಲಾಕ್ ಇರ್ಬೋದು, ಸೇಲಂ ಸಣ್ಣ ಇರ್ಬೋದು, ಗಂಧಸಾಲೆ ಇರ್ಬೋದು, ಸುಮಾರು ವೆರೈಟಿಗಳು ಅದು ತೆನೆನೆ ಬಿಚ್ಚಲ್ಲಿ ಬುಲ್ ಬೆಳೆಯುತ್ತೆ ಮಾತ್ರ. ಆದ್ರೆ ಈ ಮಳೆಗಾಲದಲ್ಲಿ ಮಾತ್ರ ಎಲ್ಲಾ ತಳಿಗಳು ಇದ್ವು. ಕೆಲವೊಂದು ರೇರ್ ತಳಿಗಳು ಮಾತ್ರ ಬೇಸಿಗೆ ಮತ್ತೆ ಮಳೆಗಾಲದಲ್ಲಿ ಎರಡೂ ಬೆಳೆಯಲು ಬೆಳಿಬಹುದು. ಸರ್, ಈ ಇತ್ತೀಚೆಗೆ ಈ ದೇಶೀಯ ತಳಿಗಳೆಲ್ಲ ಸಾಕಷ್ಟು ಕಣ್ಮರೆ ಆಗ್ತಾ ಇದೆ. ಅಂತದ್ರಲ್ಲಿ ನೀವು 280-300 ತಳಿಗಳನ್ನ ಶೇಖರಣೆ ಮಾಡಿದೆ ಅಂತಂದ್ರೆ ಈ ತಳಿಗಳೆಲ್ಲ ಎಲ್ಲಿ ಸಿಕ್ಕು ನಿಮಗೆ? ಇದು ನಮ್ದು ಭರತ್ ಬೀಶ್ವರಾಜ್ ಮತ್ತು ಸಹಜ ಸಮೃದ್ಧ ಅಂತ ಒಂದು ಸಂಸ್ಥೆ ಬೆಂಗಳೂರಿಂದ, ಅವರು ಈ ಒಂದು ಭತ್ತ ಉಳಿಸಿ ಆಂದೋಲನದ ಇದ್ರ ಕೆಳಗೆ ನಮ್ಮನ್ನೆಲ್ಲ ಒಗ್ಗೂಡಿಸಿದ್ರು ಇಡೀ ಕರ್ನಾಟಕದ ರೈತರುಗಳು. ಅದರಲ್ಲಿ ಒಂದು 10-12 ಜನ ರೈತರುಗಳಿದ್ದು ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಒಂದು 70-80 ತಳಿಗಳು ಕರ್ನಾಟಕದಲ್ಲಿ ಇರೋಂಥ ತಳಿಗಳು ಇದ್ದಾವೆ. ಅವಾಗ ನಮ್ಮ ಭರತ್ ಬೀಶ್ವರಾಜ್ ಮಂಚು, ಕಿಸಾನ್ ಸ್ವರಾಜ್ ಸಮ್ಮೇಳನ, ಈಗೆಲ್ಲ ಸುಮಾರು ಕಾರ್ಯಕ್ರಮಗಳು ಭಾರತದಲ್ಲಿ ನಡೆಯುತ್ತವೆ. ಆ ಇದರಲ್ಲಿ ನಾವು ನೋಡಿದಾಗ, ಆಮೇಲೆ ಭತ್ತ ಉಳಿಸಿ ಆಂದೋಲನದಲ್ಲಿ ಕೇರಳ, ಕರ್ನಾಟಕ, ತಮಿಳುನಾಡು ಇಲ್ಲೆಲ್ಲ ನಾವು ಹೋದಾಗ ಅಲ್ಲಿ ತಳಿಗಳು ಕಲೆಕ್ಟ್ ಮಾಡ್ತಾ ಇದ್ವಿ, ಕಾರ್ಯಕ್ರಮಗಳಲ್ಲಿ ಇದ್ವಿ. ಆಮೇಲೆ ನಮ್ಮಲ್ಲಿರೋ ಬೀಜ ಅವ್ರಿಗೆ ಕೊಡ್ತಾ ಇದ್ವಿ, ಅವರಲ್ಲಿರೋ ಬೀಜ. ಆಮೇಲೆ ನಾವು ಬೀಜ ಅಂದ ತಕ್ಷಣ ಬರ್ತದೆಲ್ಲ ಎಲ್ಲಪ್ಪ ಅಂದ್ರೆ, ಬೀಜ ಎಂದು ಮಾರಾಟ ಮಾಡಬಾರ್ದು ಅಂತ ಇಂದಿನ ಯಜಮಾನರುಗಳಲ್ಲಿ ವಾತ ಪದ್ಧತಿಯಲ್ಲಿ ಇತ್ತದ. 1 ಕೆಜಿ ಬೀಜ ಕೊಟ್ಟರೆ 2 ಕೆಜಿ ಬೀಜ ತಗೊಳ್ಳೋದು ಅಂತ ಒಂದು ವ್ಯವಸ್ಥಿತ ಹಿಂದಿನ ದಿನ. ಇವಾಗ ಏನಪ್ಪಾ ಅಂದ್ರೆ, ಇವತ್ತು ನಾವು ವ್ಯವಸಾಯ ಮಾಡ್ಬೇಕಂದ್ರೆ ದುಡ್ಡು ಇಟ್ಕೊಂಡ್ರೆ ಮಾತ್ರ ವ್ಯವಸಾಯ ಮಾಡಬೇಕು, ದುಡ್ಡಿಲ್ಲ ಅಂದ್ರೆ ವ್ಯವಸಾಯ ಮಾಡೋಕೆ ಅವಕಾಶ ಆಗಲ್ಲ. ಹಾಗಾಗಿ ನಾವು ಈಗ ಆಗಲಿ ನಮ್ಮ ಲೋಕಲ್ ಫಾರ್ಮರ್ಸ್ಗಳಿಗೆಲ್ಲ ಶರಣ ಮುದ್ದಣ ಸಹ ಕೃಷಿಕರ ಬಳಗದಿದ್ದ 1 ಕೆಜಿ ಬೀಜ ಕೊಟ್ಟರೆ 2 ಕೆಜಿ ಬೀಜ ವಾಪಸ್ಗಳು. ಅವಾಗ ನಮ್ಮಲ್ಲಿರೋ ಹೊರಗಡೆ ರಾಜ್ಯಗಳು ಕಾರ್ಯಕ್ರಮಗಳಲ್ಲಿ ಬೀಜ ಮೇಳ ಇದೆಲ್ಲ ನೋಡಿದಾಗ ನಮ್ಮಲ್ಲಿರೋ ಬೀಜ ಅವ್ರಿಗೆ ಕೊಟ್ಟು ಅವರಲ್ಲಿರೋ ಬೀಜ ನಾವು ಇಸ್ಕೊಂತೇವೆ. ಹಾಗಾಗಿ ಇವತ್ತು ನಮ್ಮ ಶರಣ ಮುದ್ದಣ ಸಹ ಕೃಷಿಕರ ಬಳಗದಲ್ಲಿ 300 ಭತ್ತದ ತಳಿಗಳು ಇವತ್ತು ನಮ್ಮ ಸಂಗ್ರಹಣೆ ಆಗಿದೆ. ಈಗ ಪ್ರತಿ ವರ್ಷ 150 ಎಕರೆಗೆ ದೇಶಿ ಭತ್ತದ ತಳಿಗಳು ಇವತ್ತು ಕೊಡ್ತಾ ಇದ್ದೀವಿ. ಇವತ್ತು ಈ ತರ ತಳಿಗಳೆಲ್ಲ ನೀರಾವರಿ ಪ್ರದೇಶದಲ್ಲಿ ಮಾತ್ರ ಬೆಳಿಲಿಕ್ಕೆ ಸಾಧ್ಯನಾ ಅಥವಾ ಒಣಭೂಮಿಯಲ್ಲೇನೋ ಅರೆ ನೀರಾವರಿ ಪ್ರದೇಶದಲ್ಲೇನೋ ಬೆಳಿಲಿಕ್ಕೆ ಸಾಧ್ಯ ಇದೆಯಾ? ನೋಡ್ರಿ, ಇತ್ತೀಚಿನ ದಿನಮಾನಗಳಲ್ಲಿ ಏನಪ್ಪ ಅಂದ್ರೆ ನೀರಿದ್ರೆ ಮಾತ್ರ ಭತ್ತ ಬೆಳಿಬಹುದು. ಈಗ ಕರ್ನಾಟಕನೇ ಒಂಥರ ವೈವಿಧ್ಯತೆ ತಾಣ ಅಂತ ಹೇಳ್ಬೋದು. ಒಂದ್ ಕಡೆಗೆ ದೋ ಅಂತ ಮಳೆ ಸುರಿತಿರ್ತೈತೆ, ಒಂದ್ ಕಡೆಗೆ ಅರೆ ಮಲೆನಾಡು ಇರುತ್ತೆ, ಒಂದ್ ಕಡೆಗೆ ಒಣಭೂಮಿ ಇರುತ್ತೆ, ಇದೆಲ್ಲ ಇದೆ. ಆದ್ರೆ ಈಗ ಒಣಭೂಮಿ ಭತ್ತಗಳು ಏನು ಇದಾವೆ, ಈಗ ಬನವಾಸಿ ಅಲ್ಲೆಲ್ಲ ವರದಾ ನದಿ ಬೆಲ್ಟಲ್ಲಿ 8 ದಿವಸ ನೀರಲ್ಲಿ ಮುಳುಗಿದ್ರು ಬೆಳೆ ಅಂತ ತಳಿಗಳು ಇದಾವೆ. ಆಮೇಲೆ ಘಟ್ಟದ ಕೆಳಗಲ್ಲಿ ಹೀಟಿಗೆ ಒಂದ್ಕೊಂದು ಮಳೆನೂ ಸುರಿತೈತೆ, ಹೀಟ್ ಇರುತ್ತೆ, ಅಲ್ಲೆಲ್ಲ ಗಂಧಸಾಲೆ ಇರ್ಬೋದು, ಕಗ್ಗ ಇರ್ಬೋದು, ಸುಮಾರು ತಳಿಗಳು ಅಲ್ಲಿವೂ ಇದಾವೆ, ಅವನು ಎಲ್ಲ ಬೆಳಿಬಹುದು. ಆಮೇಲೆ ನಮ್ಮ ಅದು ಈಗ ಒಂಥರ ವ್ಯಾಪ್ತಿ ನೀರಾವರಿನೂ ಇದೆ, ಅರೆ ಮಲೆನಾಡದವ್ರದ. ಆದ್ರೆ ನಮ್ಮಲ್ಲಿ ಎಲ್ಲಾ ತಳಿಗಳನ್ನು ಬರ್ತಾ ಇದಾವೆ, ಏನು ತೊಂದರೆ ಏನಿಲ್ಲ. ಆಮೇಲೆ ಇನ್ನೊಂದು, ನಾನು ಈಗ ನಾವು ಒಂದು ನೋಡ್ಬೇಕು ಅನ್ನೋದಾದ್ರೆ, ಹುಬ್ಳಿ ಮತ್ತೆ ಖಾನಾಪುರ, ಬೆಳಗಾಮು, ಗೋವಾ ಈ ಕಡೆ ಈ ಒಂದು ಬಾರ್ಡರ್ ಐತಲ್ಲ, ಉತ್ತರ ಕನ್ನಡ ಇರ್ಬೋದು, ಇವೆಲ್ಲ ಆ ಬಾರ್ಡರ್ ಅಲ್ಲಿ 15 ದಿವಸ ಬಿತ್ತಿರಬಂತ ತಳಿಗಳು ಮಳೆ ಹೋದ್ರೂ ತಳಿ ಒಣಗಲ್ಲ ಅಂತ ಹೇಳ್ತಾರೆ. ಅದೇ ಮೆಕ್ಕೆಜೋಳಕ್ಕೆಲ್ಲ ಒಂದು ವಾರ ಮಳೆ ಬರ್ದಂಗತ್ತೆ ಅಂದ್ರೆ ಬೆಳೆ ಒಣಗುತ್ತೆ ಅನ್ನೋದು ಒಂದು ಇದು. ಹಾಗಾಗಿ ನಾವು ಸುಳ್ಳೋದು ಏನಾಗುತ್ತಪ್ಪ ಅಂದ್ರೆ, ಈಗ ಯಾವುದೇ ಒಂದು ಬೆಳೆ ಅಲ್ಲಿ ಮುಂಚೆ ಏನ್ ಬೆಳೀತಿದ್ರಲ್ಲ, ಏನೇನು ನಾವು ಏನ್ ಬೆಳಿಬಹುದು ಅನ್ನೋದು ಅವಕಾಶ ಇದ್ದನ್ನು ನೋಡ್ಕೊಂಡು ಅವರು ಭತ್ತಗಳು ಬೆಳಿಬಹುದು. ಮತ್ತೆ ಈಗ ಒಂದು ಬೆಟ್ಟದಿಂದ ಒಂದು ಬೆಟ್ಟಕ್ಕೆ ಬದಲಾವಣೆ ಇದೆ, ಪರಿಸರ ಇರ್ಬೋದು, ಗಾಳಿ ಇರ್ಬೋದು, ನೀರಿರ್ಬೋದು, ಬೆಳೆ ವೈವಿಧ್ಯತೆ, ಆಹಾರ ಪದ್ಧತಿಗಳು, ಹಂಗೆ ಅಲ್ಲಿ ಆ ಭಾಗದಲ್ಲಿ ಏನ್ ಬೆಳೆ ಬೆಳೀತಾರಲ್ಲ ಅದ್ ಮಾತ್ರ ನಾವು ಬೆಳಕ. ಇವತ್ತು ಏನಾಗಿದೆ ಅಂದ್ರೆ, ಅಡಿಕೆ ಅಂತ ಫಾರ್ಮರ್ಸ್ಗಳು ಎಲ್ಲಿ ಬೇಕಾದ್ರಲ್ಲ ಆಗ್ತದ್ರೆ, ಇವತ್ತು ಎಲ್ಲಿದೋ ಹಣ್ಣುಗಳು ಇರ್ಬೋದು, ಸೇಬು ಇಲ್ಲೇ ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ. ಹಂಗೆ ಈಗ ಭತ್ತದ ತಳಿಗಳು ಇರ್ಬೋದು, ಜೋಳ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಚಾರ. ಮತ್ತೆ ಶೀತಕ್ಕೆ ಬರೋಂತ ತಳಿಗಳು ಕುಸುಬಿ, ಆಮೇಲೆ ಕಡಲೆ, ಇವೆಲ್ಲವೂ ಮಳೆ ಬೇಕಲ್ಲ ಅವಕ್ಕೆ, ಹುಟ್ಟಿ ಮೇಲೆ ಬರೀ ಚಳಿಗೆ ಹೊಂದ್ಕೊಂಡು ಬೆಳೆ ಅಂತ ತಾಕತ್ತು ಅವು ಬಂದಿದ್ದಾವೆ. ಹಂಗೆ ಭತ್ತದಲ್ಲಿ ಹಂಗೆ ಎಲ್ಲಾ ರೂಪದಲ್ಲಿ ಬೆಳೆ ಅಂತ ತಳಿಗಳು ನಮ್ಮಲ್ಲಿ ಇದಾವೆ. ಈಗ ಸಾಕಷ್ಟು ಜನ ರೈತರು ಈ ಹೈಬ್ರಿಡ್ ಭತ್ತ ಬೆಳೆದ್ಬಿಟ್ಟು ಸಾಕಷ್ಟು ಇಳುವರಿ ಪಡ್ಕೊಳ್ತಾರೆ. ನಮ್ಮ ಈ ದೇಶಿ ಭತ್ತದ ತಳಿನ ನಾವು ಬೆಳಿಲಿಕ್ಕೆ ಹೊರಟಾಗ ಅಥವಾ ನೀವು ಬೆಳೀತಾ ಇದ್ರ, ನಾವು ಆ ಮಟ್ಟದ ಇಳುವರಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀರ? ಹೌದು, ಇದು ಏನಪ್ಪ ಅಂದ್ರೆ, ಈಗ ನಾನು ಹೇಳಿದೆ ಮುಂಚಿತವಾಗಿ, ಆ ತಳಿಗಳಿಗೆ 4 ಕ್ವಿಂಟಲ್ ರಾಸಾಯನಿಕ ಗೊಬ್ಬರ ಹಾಕಿ 4-5 ಸಹಿತ ಔಷಧಿ ಸ್ಪ್ರೇ ಮಾಡಿ 50-60 ಚೀಲ ತನಕ ಬೆಳೆ ಅಂತ ಇವತ್ತು ರೈತರುಗಳು ಕರ್ನಾಟಕದಲ್ಲಿ ನೀರಾವರಿ ಹೊಂದ್ಕೊಂಡು ಇರೋ ಜಾಗದಲ್ಲಿ ಬಹಳ ಜನ ಬೆಳೀತಾ ಇದಾರೆ. ಭದ್ರಾ ಬೆಲ್ಟ್ ಇರ್ಬೋದು, ಆಮೇಲೆ ತುಂಗಭದ್ರಾ ಬೆಲ್ಟ್ ಇರ್ಬೋದು, ಎಲ್ಲ ಕಡೆ ನೀರಾವರಿ ಮೂಲದಿಂದ. ಆದ್ರೆ ಇವೆಲ್ಲ ದೇಶಿ ತಳಿಗಳಲ್ಲಿ ಆ ಇಳುವರಿ ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ ಇಲ್ಲೇ ಇಲ್ಲ. ಆದ್ರೆ ನಾನು ಹೇಳಿದ್ನಲ್ಲ, ಈಗ ನನ್ನ ಕೈಲಿ ಚೀಲ ಎತ್ತ ತಾಕತ್ತಿರೋದು 50-60 ಕೆಜಿ, ಒಬ್ಬೊಬ್ರು 1 ಕ್ವಿಂಟಲ್ ಎತ್ತಾರೆ. ಆದ್ರೆ ಈ ನಮ್ಮ ದೇಶೀಯ ತಳಿಗಳೆಲ್ಲ ಐತಲ್ಲ, ತನ್ನ ತಾಕತ್ ಮೀರಿ ಯಾವುದೇ ಕಾರಣಕ್ಕೆ ಹೆಚ್ಚಿಗೆ ಇಳುವರಿ ಕೊಡಲಿಕ್ಕೆ ಅವಕಾಶ ಇಲ್ಲ. ಈಗ ನಾವು ಬಿಜಾಪುರ ಜೋಳ ಅದು 8 ಕ್ವಿಂಟಲ್ ಮಾತ್ರ ಬರುತ್ತೆ, ಹೈಬ್ರಿಡ್ ಜೋಳ ಅದೇ 20 ಕ್ವಿಂಟಲ್ ತನಕ ಬರುತ್ತೆ. ಈಗ ನಮಗೆ ಗಂಧಸಾಲೆ ಅನ್ನ ಭತ್ತ ಇದೆ, ಬರೀ 14 ಕ್ವಿಂಟಲ್ ಮಾತ್ರ ಬರುತ್ತೆ, ಸಿದ್ಧ ಸಣ್ಣ ಅಂದನೂರು ಸಣ್ಣ ಇದೆ ಇವೆಲ್ಲ 20 ಕ್ವಿಂಟಲ್ ತನಕಲ್ಲೂ ಬರುತ್ತೆ. ಆಮೇಲೆ ಸಿಂಧೂರ ಮುದಸಾಲೆ, ಆಮೇಲೆ ಸಹ್ಯಾದ್ರಿ ಸಾಲೆ ಇವೆಲ್ಲವೂ 20 ಕ್ವಿಂಟಲ್ ಬರುತ್ತವೆ. ಒಂದೊಂದು ಅದರ ತಂದೆ ಆದಂತ ಗುಣ, ತನ್ನ ಒಂದು ಗುಣಧರ್ಮ ಆ ಒಂದು ತಳಿಗಳಿಗೆ ಹೊಂದ್ಕೊಂಡಿರುತ್ತವೆ. ಈ ನಮ್ಮ ದೇಶೀಯ ತಳಿ ಭತ್ತದಲ್ಲಿ ಯಾವ ತರ ಪೋಷಕಾಂಶಗಳು, ಯಾವ ತರ ಔಷಧಿ ಗುಣಗಳನ್ನ ನಾವು ಕಾಣಬಹುದು ಅಂತ? ಈಗ ನೋಡ್ರಿ, ಈಗ ಸಿಂಧೂರ ಮುದಸಾಲೆ ಅಂತ ಅಂದ್ರೆ ಈ ಶುಗರ್ನರಿಗೆ ಊಟ ಮಾಡ್ತಾರ. ಇವತ್ತು ನಾವು ಪ್ರತಿ ಶನಿವಾರ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಶನಿವಾರದ ಸಾವಯವ ಸಂತೆನ ಕಳೆದ 10 ವರ್ಷಗಳಿಂದ ಮಾಡ್ತಾ ಇದ್ವಿ. ಎಂದು ನಾವು ಆ ಒಂದು ಸಂತೆ ಇದು ಮಾಡ್ತಿದ್ವಿ. ಇವತ್ತು ಮನೆಯಿಂದನೂ ವ್ಯಾಪಾರ ಆಗುತ್ತೆ, ಹೊರಗಡೆಗೂ ಹೋಗ್ತಾ ಇದ್ದೇವೆ. ಅದು ಒಂದು ನಮಗೆ ಒಂದು ಟೇಬಲ್ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ. ಈಗ ಊಟ ಮಾಡ್ತಾರಂತ ಗ್ರಾಹಕರುಗಳು ಇವತ್ತು ಅವರೇ ರಿಸಲ್ಟ್ ಹೇಳ್ತಾರೆ. ಇವತ್ತು ಯಾವುದೇ ಲ್ಯಾಬ್ಗಳು ನಾಲಿಗೆ, ನಮ್ದು ಖಾಲಿ ನಾಲಿಗೆ ಇದೆ ಇಲ್ಲ, ಬಣ್ಣ ರುಚಿ ಶಕ್ತಿ ಕೊಡುತ್ತೆ ಅಂತ ಒಂದು ಇದು. ಹಂಗೆ ಊಟ ಮಾಡ್ತಾರಂತ ಗ್ರಾಹಕರುಗಳೇ ಹೇಳ್ತಾರೆ ಇವತ್ತು ಈ ನಮಗೆ ಈ ಹಾಕಿದ್ದ ಇವತ್ತು ರಿಸೆಂಟ್ ಫಾರ್ ಬಂದಿದೆ, ಈ ಚಿನ್ನಪ್ಪನ್ನಿ ಹಾಕಿ ಊಟ ಮಾಡಿದ್ರೆ ಬೇಗ ಹಶು ಆಗೋದೇ ಅಲ್ಲ, ಕಂದಸಾಲೆ ಘಮ ಘಮ ಘಮ ಘಮ ಅಂತ ಪರಿಮಳ ಇದೆಲ್ಲ. ಅನ್ನ ಊಟ ಮಾಡ್ತಾರ ಅಂತ ಮಕ್ಕಳುಗಳು ಇವತ್ತು ಗಂಧಸಾಲೆ ಅಕ್ಕಿ ಬೇಕು ಅಂತ ಹುಡ್ಕೊಂಡು ಬರ್ತಿದ್ದಾರೆ. ಆಮೇಲೆ ಈಗ ನೋಡ್ರಿ ಗಿರಿಸಾಳೆನ ಅಕ್ಕಿ, ಅದು ಮಳೆಗಾಲ ಮಾತ್ರ ಬರುತ್ತೆ, ಆ ಅಕ್ಕಿ ನಮಗೆ ಬೇಕೇ ಬೇಕು, ಸಣ್ಣದು ಕೆಂಪಕ್ಕಿ ಅಂತ. ಇವತ್ತು ಕೆಂಪಕ್ಕಿ ಅಂತ ತಗೊಳ್ಳ ದೊಡ್ಡ ಕೆಂಪಕ್ಕಿ ಅಂತ ಹೇಳಿದ್ರೆ, ಈಗ ದೇಶೀಯ ತಳಿಗಳಲ್ಲಿ ಸುಮಾರು ಸಣ್ಣ ಕೆಂಪಕ್ಕಿಗಳು ಬಹಳ ಇದಾವೆ. ಆಮೇಲೆ ಒಂದೊಂದು ಗುಣಗಳು ಒಂದೊಂದಿಗೆ, ಈಗ ರತ್ನಚೂಡಿ ಅಂತ ಇರ್ಬೋದು, ಬರರತ್ನಚೂಡಿ ನೋಡ್ರಿ, ರತ್ನಚೂಡಿ ಎಲ್ಲ ಮೂರು ರತ್ನಚೂಡಿ ಅದಾವ, ಬರರತ್ನಚೂಡಿ, ಕಣ್ರತ್ನಚೂಡಿ, ರತ್ನಚೂಡಿ. ಎಂತ ಬರ ಬಂದ್ರೆ ಬೆಳೆ ಅಂತ ಶಕ್ತಿ ಆ ಬರರತ್ನಚೂಡಿಯಲ್ಲಿ. ಹಂಗೆ ಈ ಒಂದು ಈ ಟೇಸ್ಟು ಆರೋಮ ಕಷ್ಟಪಟ್ಟು ಊಟ ಮಾಡಕ್ಕೆ ಶುರು ಮಾಡಿದ್ರೆ ಸಾಕು, ಬೇರೆ ಹಾಕಿ ಆ ರುಚಿ ಅನ್ಸೋದೇ ಅಲ್ಲದ, ಸಪ್ಪೆ ಅನ್ಸುತ್ತೆ ಅದು. ಅಂತ ಒಂದು ಇದು ನಮ್ಮ ದೇಶಿ ತಳಿಗಳಲ್ಲಿ ಐತೆ. ಆಮೇಲೆ ಬರ್ಮಾ ಬ್ಲಾಕ್ ಅಂತ, ಅದು ಕ್ಯಾನ್ಸರ್ನರಿಗೆ ತುಂಬಾ ಒಳ್ಳೆಯದು. ಆಮೇಲೆ ಕರಿಗಜಿವಿಲಿ ಅಂತ ಐತೆ, ಈ ಬಾಣಂತಿಯರಿಗೆ ಕೂಡ ಅಂತ ಇದು. ಆಮೇಲೆ ಕಾಗಿಸಾಳಿ ಅಂತ ಐತೆ, ಅದು ಹಾಲು ರೈಸ್ ಆಗ್ಲಿಕ್ಕೆ ಈಗ ಬಾಣಂತಿಯರಿಗೆ. ಹಂಗೆ ಈ ವಿವಿಧ ತಳಿಯೇ ಒಂದು ವೈವಿಧ್ಯತೆ ಇದು, ಎಲ್ಲಾ ಗುಣಗಳು ಇರಬೇಕಂತಲ್ಲ, ಒಂದೊಂದು ಗುಣನು ಆ ಇಳುವರಿ ಕೊಡದಂಗೆ ಇರ್ಬೋದು. ಆ ಒಂದು ಔಷಧಿ ಗುಣಗಳು ಈ ಒಂದು ನಮ್ಮ ದೇಶಿ ಭತ್ತದ ತಳಿಗಳಲ್ಲಿ ಇದೆ. ಯಾವ ತಳಿನ ಹೆಚ್ಚಾಗಿ ಜನ ಉಪಯೋಗಿಸ್ತಿದ್ದಾರೆ ಇವತ್ತು? ನಮ್ದು ಶನಿವಾರ ಸಾವಯವ ಸಂತೆ ಇರ್ಬೋದು ಕರ್ನಾಟಕದಲ್ಲಿ, ನಾನು ಕರ್ನಾಟಕ ಅಂತ ಒಂದೇ ಅಂತ ಅಲ್ಲಾಗ, ಕಳೆದ ವಾರ ಬಾಂಬೆಗೆ 4 ಕ್ವಿಂಟಲ್ ಅಕ್ಕಿ ಕಳಿಸಿದೆ. ಈ ಮೊನ್ನೆ ಹಿಮಾಚಲ ಪ್ರದೇಶದಲ್ಲಿ ಮಂಡಿ ಅಂತ ಎಲ್ಲ ಸ್ವಲ್ಪ ಏನೋ ಇದಾಯ್ತು ಮಳೆ, ಅಲ್ಲಿಗೂ ನಾನು ಸುಮಾರು 4 ಕ್ವಿಂಟಲ್ ಭತ್ತ ಕಳಿಸಿದ್ದೀನಿ. ಈ ಅಂದನೂರು ಸಣ್ಣ ಇರ್ಬೋದು, HMT ಇರ್ಬೋದು, ಕುಂಬಳ ಸಾಲೆ ಇರ್ಬೋದು, ಆಮೇಲೆ ಸಿದ್ಸಣ್ಣ, ಆಮೇಲೆ ಸಿಂಧೂರ ಮಧು ಸಾಲೆ ಅಂತ ಇವತ್ತು ಕೊಡಕ್ಕೆ ಆಗದೆ ಇರೋವಷ್ಟು ಡಿಮ್ಯಾಂಡ್ ಬಂದಿದೆ. ಆಮೇಲೆ ಕರ್ನಾಟಕದಲ್ಲಿ ಇವತ್ತು ಬೆಂಗಳೂರು ಆ ಭಾಗದಲ್ಲಿ ನೋಡಿದಾಗ ರಾಜಮುಡಿ, ನಾ ರಾಜಮುಡಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಬರಲ್ಲ, ಅಷ್ಟೊಂದು ಇಳುವರಿ ಬರಲ್ಲ. ಆದರೆ ಹೊಳೆ ನರಸಿಂಹಪುರ ಹಾಸನ ಆ ಕಡೆ ಭಾಗದಲ್ಲಿ ಬೆಳೀತಿರೋದ್ರಿಂದ ಅಲ್ಲಿ ಸ್ವಲ್ಪ ರಾಜಮುಡಿ ಅನ್ನೋದು ಬೆಂಗಳೂರು ಸುತ್ತಮುತ್ತಲ ಅಲ್ಲೆಲ್ಲ ಇದೆ. ಆದರೆ ಇವತ್ತೇನಪ್ಪ ಅಂದ್ರೆ ರಾಜಮುಡಿ ಒಂದೇ ಇದು ಮಾಡ್ತಿದ್ದಾರೆ, ರಾಜಮುಡಿ ಬಿಟ್ಟು ಸುಮಾರು ತಳಿಗಳು ಇವತ್ತು 70-80 ತಳಿಗಳು ಕರ್ನಾಟಕದಲ್ಲೇ ಇದ್ದಾವೆ. ಆಮೇಲೆ ಗಂಧಸಾಲೆ, ಗಂಧಸಾಲೆ ಅಂತ ಇವತ್ತು ಕೊಡಕ್ಕೆ ಆಗದೇ ಇರೋವಷ್ಟು ಡಿಮ್ಯಾಂಡ್ ಆಗಿದೆ, ಅಷ್ಟೊಂದು ಅಕ್ಕಿಗಳು ಕೇಳ್ತಾರೆ. ಆದರೆ ಇವತ್ತು ಗ್ರಾಹಕರು ಹೆಂಗಿದಾರಪ್ಪ ಅಂದ್ರೆ ಮಟೀರಿಯಲ್ ಬಹಳ ಕಡಿಮೆ ಇದೆ, ಆದ್ರೆ ಡಿಮ್ಯಾಂಡ್ ಬಹಳ ಇದೆ. ಇತ್ತೀಚೆಗೆ ದೇಶೀಯ ಭತ್ತನ ಉಪಯೋಗಿಸೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತೀರಾ? ಹೌದು, ಇವತ್ತು ಇದು ಅಂತಲ್ಲ ನಾನು ಹೇಳ್ತಿರೋದು ಏನಪ್ಪ ಅಂದ್ರೆ, ನಾವು ಒಂದು ಸಂತೆಗೆ ಹೋಗಿರ್ತಾರೆ ಯಾರೋ ಗ್ರಾಹಕರು, ಅಲ್ಲಿ ಜವಾರಿ ತರಕಾರಿ ಯಾವ್ದೈತಿ, ಹಳ್ಳಿ ರೈತಂದು ಯಾವ್ದೈತಿ, ಫಸ್ಟ್ ಅದಕ್ಕೆ ಆದ್ಯತೆ ಕೊಡ್ತಾರೆ. ಅದು ಇಲ್ಲ ಅಂದ ಕಾಲಕ್ಕೆ ಬೇರೆ ಅಲ್ಲಿ ಮಾರ್ಕೆಟ್ನ ಸಿಗೋ ಅಂತ ಇದಕ್ಕೆ ತಗೊಂಬರ್ತಾರೆ. ಇವತ್ತು ನೋಡ್ರಿ, ಈಗ ಬಿಜಾಪುರ ಜೋಳದ ರೊಟ್ಟಿ ಊಟ ಮಾಡೋ ಅಂತ ಗ್ರಾಹಕರು ಬೇರೆ ಜೋಳದ ರೊಟ್ಟಿನ ನಾಲ್ಗಿ ಮೇಲೆ ಹಿಡಿದಂಗ್ಲೆ ಅದು ಸಪ್ಪೆ ಅನ್ಸುತ್ತೆ, ಈ ಬಿಜಾಪುರ ಜೋಳದ ಟೇಸ್ಟ್ ಬರುತ್ತೆ. ಯಾವುದು ನಮಗೆ ಖಾಲಿ ನಾಲ್ಗೆಯಲ್ಲಿ ಟೇಸ್ಟ್ ಕೊಡುತ್ತಲ್ಲ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಇವತ್ತು ಗ್ರಾಹಕರುಗಳು ಹೇಳ್ತಾರೆ. ಅಕ್ಕಿ ಎಲ್ಲಾದ್ರೂ ಅಷ್ಟೇ, ಓ ಇದು ಸಿದ್ಸಣ್ಣ ಅಕ್ಕಿ ಅಲ್ಲ, ಇದು ನಾವು ಬೇರೆ ಏನಾದರೂ ಕೊಟ್ಟರು ಅವ್ರಿಗೆ, ಇದು ಸಣ್ಣವಳ್ಳೆ ಅಲ್ಲ, ಇದು ಗಂಧಸಾಲೆ ಅಲ್ಲ, ಇದು ಗಂಧಸಾಲೆ ಹಂಗೆ ಟೇಸ್ಟ್ ಇತ್ತು ಪರಿಮಳ ಇತ್ತು, ಇದು ಸಿಂಧೂರ ಮದಸಾಲೆ ಅಲ್ಲ, ಸಿಂಧೂರ ಮದಸಾಲೆ ಕೈ ಜಿಡ್ಡತ್ತು ಅಂತ ಹೇಳ್ತಾರೆ. ಹಂಗೆ ಇವತ್ತು ಕೆಂಪುದು ಅವಲಕ್ಕಿ ಮಾಡ್ತೀವಿ, ಆ ಅವಲಕ್ಕಿ ಇದು ಸಾಯದ್ರಿ ಸಾಳಿದು ಪರಿಮಳನೂ ಬರುತ್ತೆ, ಅವಲಕ್ಕಿನೂ ತುಂಬ ರುಚಿ ಇದೆ. ಅಷ್ಟು ಆ ಒಂದು ಇದು ಇವತ್ತು ನಮಗಿಂತನು ಇವತ್ತು ಗ್ರಾಹಕರೇ ಭಾಳ ಒಂಥರ ರಿಸಲ್ಟ್ ಓರಿಯೆಂಟೆಡ್ ಇವತ್ತು ಇದಾರೆ ಇವತ್ತು. ಆಮೇಲೆ ನಾವು ಹೊರಗಡೆ ಕಳಿಸಿದ್ರಿ ಸಿದ್ಸಣ್ಣ ಬಿಟ್ಟು ಬೇರೆ ಕಳಿಸಿದ್ವಿ ಅಂದ್ರೆ, ಇಲ್ಲ ನೀವು ಅಕ್ಕಿ ಕಳಿಸಿಲ್ಲ ಇದು ಬೇರೆ ಕಳಿಸಿದ್ರಿ, ನಮಗೆ ಕಂಡಿಡಿಯಕ್ಕೆ ಆಗದೇ ಇರ್ಬೋದ, ಆದ್ರೆ ಆ ಟೇಸ್ಟ್ ಇಲ್ಲ ಅಂತ ಹೇಳ್ತಾರೆ ಅವ್ರು. ಇತ್ತೀಚೆಗೆ ಗ್ರಾಹಕರು ಈ ಉಪಯೋಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಐತೆ, ನಾವು ಆ ಕಡೆ 4 ಕ್ವಿಂಟಲ್ ಈ ಕಡೆ 4 ಕ್ವಿಂಟಲ್ ಎಲ್ಲ ಕಳಿಸಿದೀವಿ ಅಂತ ಹೇಳ್ತೀರ, ಇದನ್ನ ಅಷ್ಟೊಂದು ಒಂದು ಬೇಡಿಕೆನ ನೀಗಿಸ್ಲಿಕ್ಕೆ ನಿಮ್ ಕೈಲಿ ಸಾಧ್ಯ ಆಗ್ತಾ ಇದೆಯಾ? ಇಲ್ಲ, ನಮಗೆ ಮುಂಚೆ ಎಲ್ಲ ನಮಗೆ ಪ್ರಪ್ರಥಮವಾಗಿ ನಾವು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾವಯವ ಸಂತೆ ಶುರು ಮಾಡಿದಾಗ ಬರೀ 200-300 ರೂಪಾಯಿ ವ್ಯಾಪಾರ ಆಗ್ತಾ ಇತ್ತು ಅವಾಗ ಸಂತೆ ಶುರು ಮಾಡಿದಾಗ. ಅವಾಗ ಹೊರಗಡೆಗೂ ಹಂಗೆ ಹಿಂಗೆ ಬರೀ ಬೀಜಗಳು ಮಾತ್ರ ಹೋಗ್ತಾ ಇತ್ತು, ಅಕ್ಕಿಗಳು ಇವ್ಯಾವುದು ಹೋಗ್ತಾ ಇರಲಿಲ್ಲ. ಈಗ ಹೊರಗಡೆಗೂ ಡೈಲಿ 3-4 ಕ್ವಿಂಟಲ್ ಕೇಳ್ತಾರೆ, ಅಷ್ಟು ಮಟ್ಟಿಗೆ ಡಿಮ್ಯಾಂಡ್. ಆದ್ರೆ ನಾವು ಹಿಡಿದಿಟ್ಟು ದಿವಸಕ್ಕೆ 60-70 ಕೆಜಿ 1 ಕ್ವಿಂಟಲ್ ಮಾತ್ರ ಕೊಡ್ತೀವಿ. ಶನಿವಾರ ಸಂತೆಯಲ್ಲಿ ಅಲ್ಲಿ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ಅಕ್ಕಿ ಹೋಗುತ್ತೆ. ಆಮೇಲೆ ಅಲ್ಲೆಲ್ಲ ಬರೀ 200-300, 2,000, 1,000 ವ್ಯಾಪಾರ ಆಗ್ತೈತೆ. ಇವತ್ತು ಅಲ್ಲಿ 10,000 ವ್ಯಾಪಾರ ಆಗ್ತೈತೆ, ಆಮೇಲೆ ಡೈಲಿ ಹೋಗ್ತಾ ಇದೆ. ಆದರೆ ಇವತ್ತು ಏನಾಗೈತಪ್ಪ ಅಂದರೆ, ನಾವು ಮುಂಚೆ ಎಲ್ಲ ಬರೀ ನಾನು ಇನ್ನೊಂದಿಬ್ರು ಮಾತ್ರ ಮಾಡ್ತೀವಿ, ಇವತ್ತು ಒಂದು 5-6 ಜನ ಬೆಳೆದ್ರು ಕೊಡೋಕ್ಕಾಗದಷ್ಟು ಡಿಮ್ಯಾಂಡ್ ಐತೆ ಇವತ್ತು ಅಷ್ಟೊಂದು. ಆಮೇಲೆ ಇನ್ನೊಂದು, ಗ್ರಾಹಕರು ಏನು ಖುಷಿ ವ್ಯಕ್ತಪಡಿಸ್ತಾರಪ್ಪ ಅಂದ್ರೆ, ನಾವು ಅಜ್ಜರ ಕಾಲದಾಗ ಈ ತಳಿಗಳು ಇದ್ವು, ನಾನು ಇಲ್ಲಿ ಬಂದಾಗ ನೋಡ್ರಿ ಇವೆಲ್ಲ ಅಕ್ಕಿ ತಳಿಗಳು ಹಿಂಗೆ ಅದಾವ, ಒಂದು ಅಕ್ಕಿ ಅಂದ್ರೆ ನಾವು ಅದೊಂದೇ ಅಂತ ತಿಳ್ಕೊಂಡಿದ್ವಿ. ಏನಪ್ಪ ಅಂದ್ರೆ ಅಂಗಡಿಗಳು ಸಿಗ್ತಲ್ಲ, ರಾ ರೈಸು, ಸ್ಟೀಮು, ಪಾಲಿಶ್ ಇವೆ ಅಂತ ತಿಳ್ಕೊಂಡು, ಇವಾಗೆ ನಾವು ಇವೆಲ್ಲ ಅಕ್ಕಿ ತಳಿಗಳು, ಇವೆಲ್ಲ ಬ್ಲಾಕ್ ರೈಸ್ ಇರ್ಬೋದು, ಇವೆಲ್ಲ ಅಕ್ಕಿಗಳು ನೋಡ್ತಿರೋದು ಅಂತ ಬಹಳ ಖುಷಿ ವ್ಯಕ್ತಪಡಿಸ್ತಾರೆ, ಅಷ್ಟೊಂದು ಡಿಮ್ಯಾಂಡ್ ಇದೆ. ನೀವು ಮೂರಲ್ಲೆಲ್ಲ ಎಷ್ಟು ಜನ ಈ ತರ ಒಂದು ದೇಶೀಯ ತಳಿಗಳನ್ನ ಬೆಳೀತಾ ಇದ್ರೆ? ನಮ್ಮೂರಲ್ಲಿ ಒಂದು 6 ಜನ ಬೆಳೀತಾ ಇದಾರೆ ನಮ್ಮ ಶರಣ ಮುದ್ದಣ್ಣ ಸಾವಿ ಕೃಷಿಕರ ಬಳಗದಲ್ಲಿ. ಆಮೇಲೆ ಇವತ್ತು ಹಸಿರೆಲ್ಲ ಗೊಬ್ಬರಕ್ಕೂ ಇರ್ಬೋದು. ಈಗ ನಮ್ಮೂರಲ್ಲಿ ಈ ಸರಿ ಒಂದು ತುಂಬಾ ಕೆಮಿಕಲ್ ಫಾರ್ಮರ್ಸೇ ಇರ್ಬೋದು. ಸರಿ, ಬಹಳ ಜನ ಈ ಒಂದು ಮುಂಗಾರಿನ ಹಂಗಾಮಿನಲ್ಲಿ ಒಂದು 25-30% ಇವತ್ತು ಹಸಿರೆಲ್ಲ ಗೊಬ್ಬರಗಳು ಹಾಕಿದ್ರು. ಇವತ್ತು ಬಹಳ ಚೆನ್ನಾಗಿ ಬಂದಿತ್ತು, ಆಮೇಲೆ ಅನುಕೂಲ ಆಗಿತ್ತು. ನಾವು ಭತ್ತದ ಗದ್ದೆಲ್ಲೆಲ್ಲ ಸುಮಾರು ಒಂದು ಮುಂಗಾರಿನಲ್ಲಿ ಒಂದು 30 ತರದ ಹಸಿರೆಲೆ ಗೊಬ್ಬರಗಳು ಹಾಕಿ ಅದನ್ನ ಒಂದು 5-6 ಅಡಿ ತನಕ ಬೆಳೆಸಿಬಿಟ್ಟು ಭೂಮಿಗೆ ಸೇರಿಸಿ ನಾಟಿ ಮಾಡ್ತೀವಿ. ನಿಮ್ಮ ಈ ಶರಣ ಮುದ್ರಣ ಈ ಬಳಗದಿಂದ ಇಲ್ಲಿ ಎಲ್ಲ ಮಾರಾಟ ಮಾಡ್ತಾ ಇದ್ರೆ ಈ ತಡಬಳ ಕೃಷಿ ವಿಜ್ಞಾನ ಕೇಂದ್ರದ ಅಲ್ಲಿ ಆವರಣದಲ್ಲಿ ಸಾವಯವ ಅಂತ ಒಂದೇನ ಬೇರೆ ಬೇರೆ ಕಡೆ ಎಲ್ಲ ಮಾರಾಟ ಮಾಡ್ತಿರ್ತೀರ? ಇಲ್ಲ, ಮುಂಚೆಲ್ಲ ನಾವು ದೇಶೀಯ ಅಕ್ಕಿ ಮೇಳ, ಸಿರಿಧಾನ್ಯ ಮೇಳ ಇವೆಲ್ಲ ಸಹಜ ಸಮೃದ್ಧ ಸಂಸ್ಥೆಯಿಂದ ಆಗ್ತಾ ಇತ್ತು. ಈಗ ನಮಗೆ ಮನೆಯಿಂದಾನೆ ವ್ಯಾಪಾರ ಆಗ್ತಾ ಇದೆ. ಇವತ್ತು ಶನಿವಾರ ಒಂದೇ ನಾವು ವ್ಯಾಪಾರ ಮಾಡಿದ್ರು, ಮಾರಾಟ ಮಾಡ್ತಿರೋದು. ಇನ್ನ ಇವತ್ತು ಮನೆಯಿಂದಾನೆ ಎಲ್ಲ ಇವತ್ತು ಕರ್ನಾಟಕದ ಇವತ್ತು ಲಾರಿ ಟ್ರಾನ್ಸ್ಪೋರ್ಟ್ ಇರ್ಬೋದು. ಕರ್ನಾಟಕ ಒಂದೇ ಅಂತಲ್ಲ, ಈಗ ಅಕ್ಕಿ ತಳಿಗಳಾದ್ರೆ ದಕ್ಷಿಣ ಭಾರತದ ಎಲ್ಲಾ ಕಡೆಗೆ ಕಳಿಸಿದ್ರು ಮಹಾರಾಷ್ಟ್ರ ಸೇರಿ. ಆದ್ರೆ ಭತ್ತದ ತಳಿಗಳಾದ್ರೆ ಇವತ್ತು ಜಮ್ಮು ಕಾಶ್ಮೀರ ಬಿಟ್ಟರೆ ಉಳಿದ ಎಲ್ಲಾ ರಾಜ್ಯಗಳಿಗೆ ಇವತ್ತು ನಮ್ಮ ಇಲ್ಲಿದ್ದಾನೆ ನಾವು ಮಾರಾಟ ಮಾಡ್ತಿದ್ವಿ, ಕಳಿಸ್ತಾ ಇದೀವಿ. ಅನುಕೂಲಗಳು ಇದಾವೆ ಇವತ್ತು ಎಲ್ಲ ಮಾರಾಟದ್ದೇನು ನಮಗೇನು ತೊಂದರೆ ಏನಿಲ್ಲ. ಈಗ ಅವಾಗ ನಾವು ಅಕ್ಕಿಗಳು ಮಾರಾಟ ಆಗಲಿ ಅಂತ ಮೇಳಗಳಿಗೆ ಹೋಗ್ತಿದ್ವಿ. ಇವತ್ತು ಮನೆಯದ್ದೇನೋ ವ್ಯಾಪಾರ ಆಗಿದೆ. ಇವತ್ತು ಅಷ್ಟೊಂದು ಟೆಕ್ನಾಲಜಿ ಮತ್ತೆ ಜನಗಳಿಗೆ ಅವೇರ್ನೆಸ್ ಆಗಿದೆ. ಇವತ್ತೇ ನಾವೇನು ಪ್ರಚಾರನ ಮಾಡ್ಲೇಬೇಕಂತಲ್ಲ, ಇವತ್ತು ಮಾಧ್ಯಮ ಮೀಡಿಯಾ ನಮ್ಮ ಕೃಷಿ ಇಲಾಖೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸಹಾಯ ಹಿಂಗೆಲ್ಲ ಒಂದು ಬೀಜಗಳು. ಆಮೇಲೆ ಯಾವುದೇ ಬೀಜ ಬೇಕು ಅಂದ್ರೆ ಇಂತಲ್ಲಿ ಸಿಗಲ್ಲ ಅಂದ್ರೆ ನಮ್ಮ ಹತ್ರಕ್ಕೆ ಬರ್ತಾರೆ, ಅವಾಗ ನಾ ಆ ಬೀಜದ ಅವರಿಗೆ ವ್ಯವಸ್ಥೆ ಮಾಡಿರ್ತೀವಿ. ಈಗ ಹೊರಗಡೆ ಮಾರುಕಟ್ಟೆಯಲ್ಲಿ ಮಾಮೂಲು ನಾವು ರಾಸಾಯನಿಕದಲ್ಲಿ ಬೆಳೆದಂತ ಒಂದು ಬಾಕಿ ಭತ್ತ ಸಾಕಷ್ಟು ಸಿಗ್ತದೆ. ಆ ಒಂದು ಬೆಲೆಗೂ ನೀವು ದೇಶೀಯ ಒಂದು ಭತ್ತವನ್ನ ಅಕ್ಕಿ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದ್ರಲ್ಲ, ಇದಕ್ಕೂ ಏನಾದರೂ ರೇಟ್ನಲ್ಲಿ ವ್ಯತ್ಯಾಸ ಇರುತ್ತಾ? ಹೌದು, ವ್ಯತ್ಯಾಸ ಆಗುತ್ತೆ. ಅಲ್ಲಿದು ಸರ್ಕಾರ ಫಿಕ್ಸ್ ಮಾಡುತ್ತೆ. ಇವತ್ತು ಇವತ್ತಿನ ದಿನಮಾನಗಳಲ್ಲಿ ಇವತ್ತು ರಾಸಾಯನಿಕ ಕೃಷಿಯಲ್ಲಿ ಬೆಳೆದಂತ ಅಕ್ಕಿಗೂ ಬಹಳ ಡಿಮ್ಯಾಂಡ್ ಇದೆ ಇವತ್ತು. ಯಾಕಂದ್ರೆ ಇವತ್ತು ಅಕ್ಕಿಯ ಕೊರತೆ ಭಾರತ ದೇಶದಲ್ಲಿ ಆಗ್ತಿದೆ ಇವತ್ತು. ಆದ್ರೆ ನಮ್ಮ ಸಾವಯವ ಕೃಷಿಯಲ್ಲಿ ಅಲ್ಲಿ ಸರ್ಕಾರ ಫಿಕ್ಸ್ ಮಾಡುತ್ತೆ. ನಮ್ದು ಇಲ್ಲಿ ನಾವು ನಮ್ಮ ಕಾಸ್ಟ್ ಆಫ್ ಕಲ್ಟಿವೇಷನ್ ಇವನ್ನೆಲ್ಲ ಅಗತ್ಯ ಖರ್ಚು ವೆಚ್ಚಗಳು ಇವೆಲ್ಲ ನೋಡ್ಕೊಂಡು ಇಳುವರಿ ನೋಡ್ಕೊಂಡು ಅದ್ರ ಮೇಲೆ ನಾವು ದರ ಫಿಕ್ಸ್ ಮಾಡ್ತೀವಿ. ಹಾಗಾಗಿ ತುಂಬಾ ವ್ಯತ್ಯಾಸ ಇದೆ. ಆಮೇಲೆ ನೋಡ್ರಿ ಈಗ ಅಲ್ಲೆಲ್ಲ 40-50 ಸಾವಿರ ರೂಪಾಯಿ ಅವರು ಒಂದು ಎಕರೆಗೆ ಆದಾಯ ತೆಗಿತಾರೆ ಖರ್ಚು ವೆಚ್ಚ ಸೇರಿ. ನಮ್ದು ಇವತ್ತು ಎಲ್ಲಾ ಖರ್ಚು ವೆಚ್ಚ ತೆಗೆದು 50 ಸಾವಿರ ರೂಪಾಯಿ ನಮ್ಮ ದೇಶೀಯ ಭತ್ತದ ತಳಿಗಳಲ್ಲಿ ಉಳಿಸ. ಆದ್ರೆ ನಾವು ಸಾವಯವ ಕೃಷಿ ಶುರು ಮಾಡಿದಾಗ ಅಷ್ಟೇ ಲಾಸ್ ಆಗಿತ್ತದ. ಈಗ ಆ ಒಂದು ಇದು ರಿಕವರಿ ಆಗ್ತಾ ಇದೆ. ನಮ್ಮ ಈ ಸಾಂಪ್ರದಾಯಿಕ ಭತ್ತದ ಒಂದು ಬೆಳೆ ಬೆಳಿಬೇಕಾದ್ರೆ ನಾವು ಭೂಮಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀವಿ? ಈ ಒಂದು ದೇಶೀಯ ಭತ್ತವನ್ನ ನಾವು ಬೆಳಿಲಿಕ್ಕೆ ಭೂಮಿ ಒಂದೇ ತರ ಸಿದ್ಧತೆ ಮಾಡ್ಕೋಬೇಕು ಇದು ಏನಾದ್ರೂ ಬೇರೆ ತರ ಮಾಡ್ತೀರಾ? ಇಲ್ಲ, ಸಿದ್ಧತೆ ಒಂದೇ ತರ ಬರುತ್ತೆ. ಯಾವ ರೀತಿ ವ್ಯತ್ಯಾಸಪ್ಪ ಅಂದ್ರೆ ಇದು ನಮಗೆ ಬೇರೆಯವ್ರ ಗದ್ದೆಗಳದ್ದು ನೀರು ಆಮೇಲೆ ಅವರು ಹಾಕಿರೋಂತ ಗೊಬ್ಬರ ಔಷಧಿ ಅದು ಯಾವುದು ನಮ್ಮ ಭತ್ತದ ಗದ್ದೆಗೆ ಬರಬಾರ್ದು. ಆಮೇಲೆ ನಮಗೆ ಕ್ಯಾನಲ್ ನೀರಾವರಿ ಆದ್ರಿಂದ ನಮಗೆ ನೇರವಾಗಿ ಪೈಪ್ ಮುಖಾಂತರ ನಮಗೆ ನೀರು ಬರುತ್ತೆ ನಮ್ಮ ಗದ್ದೆಗೆ, ಯಾವುದೇ ತೊಂದರೆ ಆಗಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಮಳೆಗಾಲದಲ್ಲಾದ್ರೆ ಹಸಿರೆಲ್ಲ ಗೊಬ್ಬರಗಳು ಹಾಕಂತೀವಿ. ಬೇಸಿಗೆಯಲ್ಲಿ ಆಯ್ತು ಅಂದ್ರೆ ನಾವು ಕುರಿ ಮೆಂದಿ ನಿಲ್ಲಿಸ್ತೀವಿ, ಅದು 1 ಎಕರೆಗೆ ಇಷ್ಟಿಸ ಅಂತ ನಿಲ್ಲಿಸ್ತೀವಿ. ಅದು ಒಂದು 15 ದಿನ ತನಕ ನಿಲ್ಲಿಸ್ಬಿಟ್ಟು ನಾವು ಇದು ಮಾಡ್ತೀವಿ. ಯಾಕೆಂದ್ರೆ ಇವತ್ತು ಯಾವುದೇ ಏಕದಳ ಧಾನ್ಯಗಳಿಗೆ ನಾವು ಈ ಒಂದು ಕೊಟ್ಟಿಗೆ ಗೊಬ್ಬರ ಇರ್ಬೋದು ಕುರಿ ಮೆಂದೆ ನಿಲ್ಲಿಸಿರ್ಬೋದು ಇವತ್ತು ತಾಕತ್ ಮಾಡಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ಬರೋಕೆ ಆಗಲ್ಲ. ಅದು ಈಗ ಅದೇ ರಾಸಾಯನಿಕ ಕೃಷಿ ಇಲ್ಲ ಆದರೆ 1 ಕ್ವಿಂಟಲ್ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಸಾಕು ಬೆಳೆ ಬಂದ್ಬಿಡುತ್ತೆ. ಇಲ್ಲಿ ಹಂಗೆ ಆಗಲ್ಲಿದೆ. ನಾವು ಮುಂದಿನ ಬೆಳೆ ನಾವು ಮಾಡ್ತೀವಿ ಅಂದರೆ ಈಗಲೇ ನಾವು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಅದು. ಹಾಗಾಗಿ ನಾನು ಆಗಲೇ ಹೇಳಿದೆ, ಗೋಕೃಪ ಡಿ ಕಾಂಪೋಸರ್ ಗೋಬರ್ ಗ್ಯಾಸ್ಲರಿ ಲಿಕ್ವಿಡ್ ಐಟಮ್ಸ್ಗಳು ಇವು ಆಗಲಿ ನಾವು ಯಾವುದೇ ಆಗಲಿ ನಮ್ದು ಶ್ರಮ ಏನು ಇದು ಮಾಡಲ್ಲ. ಭತ್ತದ ಗದ್ದೆಗೆ ನೀರಿನ ಗುಂಟನ ಕೊಟ್ಬಿಟ್ಟು ನಾವು ವ್ಯವಸಾಯ ಮಾಡ್ತಿದ್ವಿ. ಅಷ್ಟೊಂದು ಅನುಕೂಲಗಳು ನಮಗೆ ಇದೆ. ಇತ್ತೀಚೆಗೆ ಭತ್ತ ಬೆಳೆಯುವಂತ ರೈತರು ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾರೆ, ಸಾಕಷ್ಟು ಕ್ರಿಮಿನಾಶಕಗಳನ್ನು ಬಳಸಿದ್ರೆ ಮಾತ್ರ ನಾವು ಭತ್ತನ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವನೆಯಲ್ಲಿದ್ದಾರೆ. ನೀವು ಈ ದೇಶೀಯ ತಳಿಗಳನ್ನು ಬೆಳೀತಾ ಇದ್ರೆ ಮತ್ತೆ ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ರೆ ಇವಕ್ಕೇನಾದರೂ ರೋಗ ಕೀಟಗಳ ಬಾಧೆ ಕಂಡು ಬಂದಾಗ ಇದನ್ನ ಯಾವ ರೀತಿ ಹತೋಟಿ ಮಾಡ್ತೀರಾ? ಮೊದಲು ನಾವು ಸಾವಯವ ಕೃಷಿ ಶುರು ಮಾಡಿದಾಗ 1-2-3 ವರ್ಷ ಮಾತ್ರ ಇದು ಒಂಚೂರು ಕಾಡ್ತು, ಬ್ರಹ್ಮಾಸ್ತ್ರ ನೀಮಾಸ್ತ್ರ ಇವನ್ನೆಲ್ಲ ಮಾಡ್ತಾ ಇದ್ವಿ. ಆದ್ರೆ ನಮಗೆ ನಾವು ಏನೇ ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮ ಫಿಸಿಕಲಿ ವರ್ಕು ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಇವತ್ತು ನಾವು ಏನೇ ಆಗಲಿ, ಯಾಕಂದ್ರೆ ನಮಗೆ ಇವತ್ತು ಕಷ್ಟ ಆಗ್ತೀವಿ, ಇವತ್ತು ಕೃಷಿ ಕಾರ್ಮಿಕರ ಕೊರತೆ ಆಗ್ತೈತೆ. ಇವತ್ತು ನಾವು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ನಾವು ಆ ದಂಪತಿ ಮಕ್ಕಳು ಅವರು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಮಾತ್ರ ಸಾಧ್ಯ ಇದೆ. ಹಾಗಾಗಿ ನಮ್ಮ ಭೂಮಿ ಬಿತ್ತಿದ್ರೆ ಬೆಳೆ ಅಂತ ಜಮೀನು ಆಗಬೇಕು. ಅಂದ್ರೆ ನಾವು ಏನೇ ಹಾಕಿದ್ರು ಬೆಳೆ ಅಂತ ತಾಕತ್ತು ನಮ್ಮ ಜಮೀನಿಗೆ ಹೊಂದಿದ್ರೆ ಮಾತ್ರ ಈ ರೋಗ ನಿರೋಧಕ ಶಕ್ತಿ ತುಂಬಾ ಇರುತ್ತೆ. ಆಮೇಲೆ ಇವತ್ತು ಆಗಲಿ ಯಾವುದೇ ಅಕ್ಕಪಕ್ಕದ ಜಮೀನುಗಳೆಲ್ಲ ಹೈಬ್ರಿಡ್ ರೈಸು ಮತ್ತು ಸಿಕ್ಕಾಪಟ್ಟೆ ರಾಸಾಯನಿಕ ಗೊಬ್ಬರ ಔಷಧಿ ಹಾಕಿ ಬೆಳೆದಾನ. ಅವ್ರಿಗೆ ಹೆಂಗಪ್ಪ ಅಂದರೆ ಎರಡನೇ ಕಳೆ ತೆಗಿಯೋವರೆಗೂ ಅವ್ರದ್ದು ಭಾಳ ತುಂಬ ಚೆನ್ನಾಗಿ ಬರುತ್ತೆ, ಅವ್ರಿಗೆ ಯಾವುದು ರೋಗನೂ ಇರಲ್ಲ. ಅವ್ರದ್ದು ಎರಡನೇ ಕಳೆ ತೆಗೆದಾದ್ಮೇಲೆ ಫ್ಲವರಿಂಗ್ ಸ್ಟೇಜು ಗರ್ಭ ಕಟ್ಟುವಾಗ ಅಲ್ಲಿದ್ದ ಕಾಯಿಲ್ಗಳ ಅವರು ವಾರಕ್ಕೊಮ್ಮೆ ಹತ್ತಿಸ್ಕೊಂಡು ಸತಿ ಸ್ಪ್ರೇ ಮಾಡಲೇಬೇಕು. ಆ ಒಂದು ಬೆಳೆ ಚೆನ್ನಾಗಿ ಹಸುರಾಗಿರುತ್ತೆ. ನಮ್ದು ಹಂಗಲ್ಲ, ಎರಡನೇ ಕಳೆ ತೆಗೆಯುವವರೆಗೂ ಭಾಳ ವೀಕ್ ಇರುತ್ತೆ ಭತ್ತ. ಆಮೇಲೆ ಅದು ಬರ್ತಾ ಬರ್ತಾ ಬರ್ತಾ ಬರ್ತಾ ಸ್ಟ್ರಾಂಗ್ ಆಗಿ ಒಂದು ಈ ಕೀಟ ಮತ್ತೆ ರೋಗ ಬಾಧೆ ನಮ್ಮ ಜಮೀನಿಗೆ ಇದುವರೆಗೂ ಬಂದಿಲ್ಲ. ನನ್ನ ಒಂದು ಅನುಭವದ ಪ್ರಕಾರ ನಾವು ಸಾವಯವ ಕೃಷಿ ಒಳಗೆ ರೋಗ ಬರುತ್ತೆ ಅಂತ ಬಹಳ ಜನ ಕೇಳ್ತಾರೆ, ಆದ್ರೆ ನಮ್ಮ ಭೂಮಿ ತಾಕತ್ತು ಆಯ್ತು ಅಂದ್ರೆ ರೋಗಗಳನ್ನೇ ಬರಲ್ಲ, ರೋಗ ನಿರೋಧಕ ಶಕ್ತಿ ತಾಕತ್ತು ಇರುತ್ತದೆ. ಈ ರಾಸಾಯನಿಕ ಕೃಷಿ ಮಾಡಂತ ರೈತರು ನೀವು ಹೇಳ್ದಂಗೆ 30 ಕ್ವಿಂಟಲ್ 40 ಕ್ವಿಂಟಲ್ 50 ಕ್ವಿಂಟಲ್ ಬೆಳೆದು ಅಂತ ಹೇಳ್ತಾರೆ, ಆದ್ರೆ ಅಷ್ಟ ಖರ್ಚುನು ಮಾಡಿರ್ತಾರೆ. ನಾವು ಈ ಸಾವಯವ ಕೃಷಿಯಲ್ಲಿ ಈ ದೇಶೀಯ ತಳಿಗಳನ್ನ ಬೆಳೆದಾಗ ನಾವು ಅಷ್ಟೊಂದು ಇಳುವರಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಿಮಗೆ ಒಂದು ಆದಾಯದಲ್ಲಿ ನಮಗೆ ಪರವಾಗಿಲ್ಲಪ್ಪ, ನಮ್ಮ ಬೆಳೆದಕ್ಕೆ ನಮಗೆ ಒಂದು ಸಮಾಧಾನ ಅನಿಸುತ್ತೆ ಅನ್ನೋವಷ್ಟು ನಿಮಗೆ ಹಾಕಿರೋ ಬಂಡವಾಳ ವಾಪಸ್ ಬಂದು ಮತ್ತೆ ನಿಮಗೆ ಸಮಾಧಾನ ಆಗುತ್ತೆ? ಆಗುತ್ತೆ ಸರ್. ಒಂದು ಏನಾಗುತ್ತಪ್ಪ ಅಂದ್ರೆ ಅವರೆಲ್ಲ ಎಕರೆಗೆ ಒಂದು 10-15 ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ಖರ್ಚಾಗುತ್ತೆ. ನಮಗೆ ಇಲ್ಲಿ ಭತ್ತದ ಗದ್ದೆಯಲ್ಲಿ ನಮಗೆ ಕಳೆ ನಿರ್ವಹಣೆ ಒಂದೇ ನಮಗೆ ಕಾಡೋದು, ಇದುವರೆಗೂ ನಾವು ಇನ್ನೂ ಪರಿಪೂರ್ಣ ಆಗಕ್ಕಾಗಿಲ್ಲ. ಕಳೆದು ನಾವು ಮ್ಯಾನ್ಯುವಲ್ ಎಲ್ಲ ಕೀಳ್ಬೇಕಾಗುತ್ತೆ, ಹಾಗಾಗಿ ನಮಗೆ ಒಂದು 4.5 ಸಾವಿರ ರೂಪಾಯಿ ನಮಗೆ ಕಳೆಗೆ ಹೋಗುತ್ತದೆ. ಹಾಗಾಗಿ ನಾವು ಏನು ತೊಂದರೆ ಏನಲ್ಲ, 20 ಕ್ವಿಂಟಲ್ ಭತ್ತ ಬಂದರೂ ನಮಗೆ ಆರಾಮಾಗಿ 1 ಲಕ್ಷ ರೂಪಾಯಿ ತನಕಲ್ಲೂ ಖರ್ಚು ವೆಚ್ಚ ತೆಗೆದು ನಾವು ಒಂದು 60,000 ರೂಪಾಯಿ ಆರಾಮಾಗಿ ಉಳಿಸ್ಬೋದು, ಏನು ತೊಂದರೆ ಏನಲ್ಲ. ಆಮೇಲೆ ಇವತ್ತು ತಿನ್ನೋಂಥ ಗ್ರಾಹಕರಿಗೆ ಇವತ್ತು ನಮಗೆ ಕೊಡಕ್ಕೆ ಆಗದಷ್ಟು ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಆಮೇಲೆ ಅವ್ರ ಡಿಮ್ಯಾಂಡ್ ಐತೆ ಅಂತ ನಾವೇನು ಮೋಸ ಮಾಡಿ ಮಾರಾಟ ಮಾಡೋದಂತಲ್ಲ, ನಮ್ದು ಕಾಸ್ಟ್ ಆಫ್ ಕಲ್ಟಿವೇಷನ್ ನಮ್ದು ಆದಾಯ ಇವೆಲ್ಲವನ್ನು ನೋಡಿಕೊಂಡು ನಾವು ಅವರಿಗೆ ಮಾರಾಟ ಮಾಡ್ತೀವಿ. ಗಂಧಸಾಲೆ ಅದು 80 ರೂಪಾಯಿ ಕೆಜಿ ಹಾಕಿ ಮಾರಾಟ ಮಾಡಿದ್ರು ಅಂದ್ರೆ ಅದು ಇಳುವರಿ ಬರೀ 14 ಕ್ವಿಂಟಲ್ ಇರುತ್ತೆ. ಈಗ ಸಿದ್ಧಸಣ್ಣ ಅದು 20 ಕ್ವಿಂಟಲ್ ಬರುತ್ತೆ, ಅದು 65-70 ರೂಪಾಯಿ ಮಾರಾಟ ಮಾಡ್ತೀವಿ. ಹಂಗೆ ಇಳುವರಿ ಅಗತ್ಯಕ್ಕಾಸಾರವಾಗಿ ನಾವು ಅಕ್ಕಿಗಳು ಮಾರಾಟ ಮಾಡ್ತೀವಿ. ಈ ದೇಶಿ ಭತ್ತದ ತಳಿ ಜೊತೆಗೆ ತೆಂಗು ಈ ತರ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದೀವಿ ಅಂತ ಹೇಳಿದ್ರೆ ಅದು ಎಲ್ಲ ಚೆನ್ನಾಗಿ ಇಳುವರಿ ಬಂದು ಬೆಳೆ ಬರ್ತಾ ಇದೆಯಾ? ಹೌದು, ಅದು ತೆಂಗು ಎಲ್ಲ ಚೆನ್ನಾಗಿ ಬರ್ತಿದೆ. ಅದಕ್ಕಾಗಲೇ ಹಸಿರೆಲೆ ಗೊಬ್ಬರಗಳು ಇವೆಲ್ಲ ನಾವು ಯಾವಾಗಲೂ ಮೇಂಟೈನ್ ಮಾಡ್ತಿದ್ವಿ. ಅದ್ರ ಜೊತೆಗೆ ಅರಣ್ಯೀಕರಣ ಮರಗಳು, ಹಣ್ಣಿನ ಮರಗಳು ಇವೆಲ್ಲವೂ ಇದಾವೆ. ಆಮೇಲೆ ನಮ್ದು ತೆಂಗು ಆಗಲಿ ಸಾವಯವ ಕೃಷಿಯಲ್ಲೇ ನಮ್ದು ಮಾಡ್ತಾ ಇರೋದು, ಅದು ನಮ್ಮ ತಂದೆಯರೆಲ್ಲ ಜವಾಬ್ದಾರಿ ತಗೊಂಡು ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಆಮೇಲೆ ಅದು ಎಲ್ಲ ಚೆನ್ನಾಗಿದೆ. ತೆಂಗಿನ ದರ ಕಡಿಮೆ ಇದೆ ಇವತ್ತು, ಹಾಗಾಗಿ ತೆಂಗಿನ ಆದಾಯ ಸ್ವಲ್ಪ ಕಡಿಮೆನ ಅಂತ ಅನ್ಸುತ್ತೆ ಅದು. ಆದ್ರೆ ಇವತ್ತು ಯಾವುದೇ ತೊಂದರೆ ಇಲ್ದಂಗೆ ಆದಾಯ ಬರ್ತಿದೆ. ಮುಂದೆ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ? ಮುಂದಿನ ಏನಪ್ಪ ಅಂದ್ರೆ ಈಗ ನಮ್ಮ ಭಾಗದಲ್ಲೆಲ್ಲ ಸುಮಾರು 45-50% ಜನಗಳು ಸ್ವಂತ ಜಮೀನ್ ಏನು ಮಾಡ್ತಾ ಇಲ್ಲ. ಭತ್ತದ ಗದ್ದೆಗಳು ಇವತ್ತು ಇನ್ನೊಬ್ರಿಗೆ ಲೀಸ್ಗೆ ಹಾಕಿ ಇದು ಮಾಡ್ತಾರೆ. ಆ ಜಮೀನುಗಳೆಲ್ಲ ಇವತ್ತು ಕೃಷಿ ಕಾರ್ಮಿಕರು ಇರ್ಬೋದು ಬೇರೆಯವರೆಲ್ಲ ಲೀಸ್ಗೆ ಹಾಕೊಂಡ್ಬಿಟ್ಟು 1 ಕ್ವಿಂಟಲ್ ಗೊಬ್ಬರ ಆದ್ರಕ್ಕೆ 4 ಕ್ವಿಂಟಲ್ ಗೊಬ್ಬರ ಹಾಕಿ ಇವತ್ತು ಅಲ್ಲಿ ಅಮೌಂಟ್ ಕಟ್ಟಿರ್ತಾರೆ ಅವರು ಲೀಸ್ಗೆ ಅಂತ ಇಷ್ಟಂತ. ಇವತ್ತು ಅದು ಭೂಮಿಯ ಒಂದು ಉಳಿವಿಕೆಗಾಗಿ ಅವ್ರಿಗೆ ನೀವು ಯೋಚನೆ ಮಾಡಲ್ಲ, ಆ ಬೆಳೆದು ಮಾತ್ರ ಯೋಚನೆ ಮಾಡಿಬಿಟ್ಟು ಅವರು ಸಿಕ್ಕಾಪಟ್ಟೆ ಗೊಬ್ಬರ ರಾಸಾಯನಿಕ. ಅಂತ ಜಮೀನುಗಳು ಏನಾರ ಅವಕಾಶ ಸಿಕ್ಕರೆ ಅವ್ರು ಏನಾರ ವಾರಸದಾರ ಇಂಟ್ರೆಸ್ಟ್ ತೋರಿಸಿದ್ರೆ ಅವನ್ನ ಲೀಸ್ಗೆ ಹಾಕಿ ನಾವು ಸಾವಯವ ಕೃಷಿ ಮಾಡ್ಬೇಕನ್ನೋ ಒಂದು ಉತ್ಸಾಹ ಇದೆ. ಆದ್ರೆ ಇವತ್ತು ಪರಿಸರ ಇದ್ರ ಬಗ್ಗೆ ಅವರೆಲ್ಲ ಇಂಟ್ರೆಸ್ಟ್ ತೋರಿಸಿದ್ರೆ ನಮ್ಮ ನೆಲ ಜಲ ಪರಿಸರ ಇವು ನಮ್ಮ ತಳಿಗಳು ಇವೆಲ್ಲ ಉಳ್ಕೊಳುತ್ತೆ, ಮತ್ತೆ ಇದೆಲ್ಲ ಅವಕಾಶನೂ ಇದೆ. ಈ ತರ ದೇಶೀಯ ತಳಿಗಳು, ಈ ಅಲ್ಪಾವಧಿ ಬೆಳೆಗಳು, ಇತ್ತೀಚೆಗೆ ಬೆಳೆಯರ ಸಂಖ್ಯೆ ಕಡಿಮೆ ಆಗ್ತಿದೆ, ಈ ಅಡಿಕೆಗೆ ಒಳ್ಳೆ ಬೆಲೆ ಇರೋದ್ರಿಂದ, ಮತ್ತೆ ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಇತ್ತೀಚೆಗೆ ಈ ಅಡಿಕೆ ಬೆಳೆ ಬೆಳೆಯ ಪ್ರದೇಶ ತುಂಬಾ ಜಾಸ್ತಿ ಆಗ್ತಾ ಇದೆ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ? ಇಲ್ಲ ಸರ್, ಯಾಕೆಂದ್ರೆ ಇವತ್ತು ಅಡಿಕೆ ಆಹಾರ ಬೆಳೆ ಅಲ್ಲ, ವಾಣಿಜ್ಯ ಬೆಳೆ. ಹಾಗಾಗಿ ಇವತ್ತು ಆಹಾರದ ಬೆಳೆಗಳು ಕರ್ನಾಟಕ ಒಂದೇ ಅಲ್ಲ, ಬೇರೆ ದೇಶಗಳೂ ಇವತ್ತು ತತ್ತರಿಸಿವೆ. ಆದರೆ ಭಾರತದಲ್ಲಿ ಜನಸಂಖ್ಯೆ ಅನುಗುಣವಾಗಿ ಇವತ್ತು ಆಹಾರ ಪ್ರೊಡಕ್ಷನ್ ಆಗ್ತಾ ಇಲ್ಲ. ಆದರೆ ಆಹಾರ ಬೆಳೆ ಅಂತ ರೈತನಿಗೂ ಇವತ್ತು ಆದಾಯ ಇಲ್ಲ, ಯಾಕಂದರೆ ಇವತ್ತು ಅಲ್ಲಿ ಭಾಳ ಕಷ್ಟ ಆಗ್ತಿದೆ. ಸರ್ಕಾರ ಏನು ಜನಸಂಖ್ಯೆ ಅನುಸಾರವಾಗಿ ಅಲ್ಲಿಗೆ ಸಾಮಾನ್ಯ ನಾಗರಿಕರಿಗೆ ತೊಂದರೆ ಆಗುತ್ತೆ ಅಂತ ಆಹಾರದ ಬೆಳೆಗಳು ದರ ಇಲ್ಲ ಇವತ್ತು. ಹಾಗಾಗಿ ಇವತ್ತೆಲ್ಲ ಕಾಸ್ಟ್ ಆಫ್ ಕಲ್ಟಿವೇಷನ್ ಇವನ್ನೆಲ್ಲ ನೋಡಿದಾಗ ತುಂಬಾ ಕಷ್ಟ ಆಗ್ತಿದೆ. ಆದರೆ ನಮಗೂ ಇವತ್ತು ಹೊಸ ಟೆಕ್ನಾಲಜಿಗಳು ಅಳವಡಿಸ್ಕೊಂಡು ಇವತ್ತೆಲ್ಲ ಭತ್ತದ ನಾಟಿ ಮಾಡ್ತಿರೋದು ಕಷ್ಟ ತುಂಬಾ ಆಗ್ತಿದೆ. ಇವತ್ತು ದಿನನಿತ್ಯ ಚಾಲೆಂಜಿಂಗ್ಗಳು ಬರ್ತಿದೆ ಇವತ್ತು ಭತ್ತದ ಗದ್ದೆಗೆ ಇರ್ಬೋದು, ನಾಟಿ ಮಾಡಿದ್ರೆ ಲೇಬರ್ ಇದೆ. ಆದರೆ ನಮಗೆ ಇವತ್ತು ಏನು ಅನಿಸ್ತಿದೆಪ್ಪ ಅಂದರೆ ನಾವು ಹೊಸ ಟೆಕ್ನಾಲಜಿಯಾಗಿ ಡೈರೆಕ್ಟ್ ಸೀಡ್ ಸೋಯಿಂಗ್ ಮಾಡೋಂಥ ವ್ಯವಸ್ಥೆ ಮಾಡೋದು. ಇವತ್ತು ಭತ್ತದ ಕೊಯ್ಲಿಗೆ ಇವತ್ತು ಮಿಷಿನ್ ಹಾರ್ವೆಸ್ಟ್ಗಳು ಬಂದಿದೆ. ಆದರೆ ಅದೇ ಥರ ನಾವು ಸೀಡ್ ಸೋಯಿಂಗು ಅಥವಾ ಯಾಂತ್ರೀಕರಣ ನಾಟಿ ಇವತ್ತು ಯಾರು ಇಲ್ಲದ್ರೂ ನಮ್ಮದು ವ್ಯವಸಾಯ ನಡೆಯುವಂಥ ವ್ಯವಸ್ಥೆ ಆ ಒಂದು ಕುಟುಂಬ ಮಾಡಿದ್ರೆ ಮಾತ್ರ ಇವತ್ತು ವ್ಯವಸಾಯ ಉಳಿತೆ. ಹೊಸ ಟೆಕ್ನಾಲಜಿಗಳ ತಾಂತ್ರಿಕತೆ ನಮಗೆ ಅವಶ್ಯಕತೆ ಇದೆ. ಆದರೆ ಸರ್ಕಾರನೂ ಇದ್ರ ಬಗ್ಗೆ ನಮಗೆ ಇದು ಮಾಡಬೇಕಾಗುತ್ತೆ. ಇದು ಸರ್, ಇಷ್ಟು ವರ್ಷದಿಂದ ಈ ನೀವು ಈ ದೇಶೀಯ ಭತ್ತದ ತಳಿಗಳನ್ನ ಸಾವಯವ ಕೃಷಿಯಲ್ಲಿ ಬೆಳೆದು ಸಾಕಷ್ಟು ಇದು ಮಾಡಿದ್ರ, ಇದನ್ನೇನಾದರೂ ಗುರುತಿಸಿ ನಮ್ಮ ಸರ್ಕಾರ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಪ್ರಶಸ್ತಿ ಗೌರವಗಳು ಸನ್ಮಾನ ಈ ಥರ ಮಾಡಿದೆಯಾ ಸರ್? ಹೌದು ಸರ್, ನಮಗೆ 2010-11 ನಮ್ಮ ಕೃಷಿ ಇಲಾಖೆ ಗೊತ್ತುಪಡಿಸ್ಬಿಟ್ಟು ಅಂದಿನ ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ರಾಜಗೋಲ್ಲಾರ್ ಸರ್ ಆ ಕೃಷಿ ಪಂಡಿತ ಪ್ರಶಸ್ತಿಗೆ ಅಪ್ಲಿಕೇಶನ್ ಹಾಕ್ಸಿದ್ರು. ಅವಾಗಿನ ರಾಜ್ಯ ಸರ್ಕಾರ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಾವಯವ ಕೃಷಿ ಮತ್ತೆ ದೇಶೀಯ ಭತ್ತದ ತಳಿಗೆ ಕೃಷಿ ಪಂಡಿತ ಪ್ರಶಸ್ತಿ ಬಂತವಾಗ. ಅದಾದ್ಮೇಲೆ ನಮ್ಮ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರವು ಎರಡು ಕಡೆ ಅಪ್ಲಿಕೇಶನ್ ಹಾಕ್ಸಿತ್ತು. ಒಂದು ಇನೋವೇಟಿವ್ ರೈಸ್ ಫಾರ್ಮರ್ ಅವಾರ್ಡ್ ಅದು ಹೈದರಾಬಾದ್ನಲ್ಲಿ ICARRI ಇದಕ್ಕೆ ಅಲ್ಲಿ ಇನೋವೇಟಿವ್ ರೈಸ್ ಫಾರ್ಮರ್ ಅವಾರ್ಡ್ ಬಂತು. ಆಮೇಲೆ ಅದೇ ರೀತಿ ಕೃಷಿ ವಿಜ್ಞಾನ ಕೇಂದ್ರವು ಹಾಕ್ಸಿರೋಂಥ PPFR ಈ ಸಸ್ಯತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ನವದೆಹಲಿ, ಇದು ಒಂದು ದೊಡ್ಡ ಮಟ್ಟದ ಒಂದು 1.5 ಲಕ್ಷ ಇದೆಲ್ಲ ಒಂದು ಕೇಂದ್ರ ಕೃಷಿ ಸಚಿವರು ಅಂದಿನ ಕೃಷಿ ಸಚಿವರು ಪ್ರಶಸ್ತಿ ಕೊಟ್ಟರು. ಅದು ಒಂದು ನಮಗೆ ಇದು ಬಂತು. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ್ದು ಒಂದು ಕರ್ನಾಟಕ ಬಯೋಡೈವರ್ಸಿಟಿ ಪ್ರಶಸ್ತಿ ಬಂತು. ಅಂದ್ರೆ ನಾವೇನು ತಳಿಗಳು ಉಳಿಸಿ ಎಲ್ಲ ಇದು ಮಾಡ್ತೀವಲ್ಲ, ಸುಮಾರು ಪ್ರಶಸ್ತಿಗಳು ಇದು. ಆಮೇಲೆ ದಾವಣಗೆರೆ ಜಿಲ್ಲಾ ಒಂದು ಕಮಿಟಿ ಇದು ಇದೆ, ಅದು ರಾಜ್ಯೋತ್ಸವ ಪ್ರಶಸ್ತಿ ಒಂದು ನಮ್ಮ ಡಿಸ್ಟಿಕ್ ಇದರಿಂದ ಬಂತು. ಸುಮಾರು ಪ್ರಶಸ್ತಿಗಳು ಸಂಘ ಸಂಸ್ಥೆಗಳು, ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯದಿಂದ ಸುಮಾರು ಪ್ರಶಸ್ತಿಗಳು ಬಂದಿದ್ದಾವೆ. ಆಮೇಲೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ, ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ, ನಮಗೆಲ್ಲ ಗೌರವ ಒಂದು ಸನ್ಮಾನಗಳು ಲಭಿಸಿವೆ. ಮತ್ತೆ ಇವತ್ತು ಈ ಒಂದು ಇದಕ್ಕೆಲ್ಲ ನಮ್ಮ ಕೃಷಿ ಇಲಾಖೆ, ಸಹಜ ಸಮೃದ್ಧ ಕೃಷಿ ವಿಜ್ಞಾನ ಕೇಂದ್ರ ಇವರಿಗೆಲ್ಲ ನನ್ನ ಒಂದು ಚಿರಋಣಿಯನ್ನು ಸಲ್ಲಿಸ್ತೀನಿ. ಅವರು ನಮಗೆ ಒಂದು ಜಮೀನುಗಳೆಲ್ಲ ತಾಕು ಇದೆಲ್ಲ ಭೇಟಿ ಕೊಟ್ಬಿಟ್ಟು. ಆಮೇಲೆ ಇನ್ನೊಂದು ಇಷ್ಟೇ ಅಲ್ಲ, ನಮ್ಮ ಭತ್ತದ ಗದ್ದೆಯಲ್ಲೇ ಬಣ್ಣದ ಭತ್ತದಗಳು ಇದಾವೆ, ಅದರಲ್ಲೆಲ್ಲ ಸ್ವಚ್ಛ ಭಾರತ್ ಚಿತ್ರ ಮತ್ತು ತಾಯಿ ಮಗುವಿನ ಹೃದಯ ಸ್ಪರ್ಶಿ ಚಿತ್ರ, ನಮ್ಮಲ್ಲೆಲ್ಲ ಒಂದು 13 ಬಣ್ಣದ ಭತ್ತದ ತಳಿಗಳು. ಆಮೇಲೆ ಇವೆಲ್ಲ ಸ್ವಚ್ಛ ಭಾರತ್ ಇದಕ್ಕೆ ರಾಜ್ಯ ಸರ್ಕಾರವು ಸ್ವಚ್ಛ ಭಾರತ್ ಅವಾರ್ಡ್ ಕೊಟ್ಟಿರೋದು, ಪ್ರಶಸ್ತಿಗಳು ಲಭಿಸಿದ್ವೆ. ಅವರೆಲ್ಲರಿಗೂ ನಾನು ಒಂದು ಧನ್ಯವಾದಗಳನ್ನು ತಿಳಿಸ್ತೇನೆ. ಸಾಕಷ್ಟು ಈ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತೆ ಕೃಷಿ ಮೇಳಗಳು ಇಂಥ ಕಡೆಯಲ್ಲೆಲ್ಲ ಸಾಕಷ್ಟು ಭಾಗವಹಿಸಿದೀವಿ. ಇವೆಲ್ಲ ಸುಮಾರು ಜನ ಕರೀತಿದ್ರೆ, ಇದಕ್ಕೆಲ್ಲ ನಾವು ಹೋಗಿ ಭಾಗವಹಿಸಿದ್ವಿ, ನಮ್ಮ ತಳಿಗಳ ಪ್ರದರ್ಶನ ಮಾಡಿದ್ವಿ. ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಎಲ್ಲಾ ತಳಿಗಳು ಅವ್ರೇನು ಕಾರ್ಯಕ್ರಮಗಳಿಗೆ ಹೋದ್ರು ಎಲ್ಲ ನಮ್ಮ ತಳಿಗಳು ಅಷ್ಟು ಅವರಿಗೆಲ್ಲ ಕೊಟ್ಟಿದೀವಿ. ಅವರು ಎಲ್ಲ ಹೊರಗಡೆ ಹೋಗಿದ್ರೆ ಆ ಒಂದು ಎಲ್ಲ ನಮ್ಮ ತಳಿಗಳನ್ನ ಪ್ರದರ್ಶನ ಮಾಡಿಬಿಟ್ಟು ಎಲ್ಲ ಇದು ಮಾಡ್ತಾ ಇದಾರೆ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದಾರೆ, ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ? ನಾವು ಮನೆಯಲ್ಲೆಲ್ಲ 6 ಜನ ಇದ್ದೀವಿ. ನನ್ನ ತಂದೆ ತಾಯಿ ನಮ್ಮ ಶ್ರೀಮತಿಯವರು ಇವರೆಲ್ಲ ಸಹಕಾರ ಇದೆ. ನಮ್ಮ ಮಕ್ಕಳುಗಳು ವ್ಯವಸಾಯ ಮಾಡ್ಕೊಂತಾನೆ ಜೊತೆಗೆ ಓದ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಈ ಒಂದು ಅನುಭವ ಇದೆ. ಆಮೇಲೆ ನಮ್ಮ ಮಕ್ಕಳುಗಳಿಗೂ ಈ ಒಂದು ಇದ್ರ ಬಗ್ಗೆ ನಾಲೆಡ್ಜ್ ಇದೆ. ನಮ್ಮ ಕುಟುಂಬನೂ ಇದ್ರದ್ದೆಲ್ಲ ಮೌಲ್ಯವರ್ಧನೆ ಇವೆಲ್ಲ ದೋಸೆ ಇಟ್ಟು ಇವನ್ನೆಲ್ಲ ಮಾಡ್ತಿದ್ದೆ, ಸುಮಾರು ಇವೆಲ್ಲ ಮಾರುಕಟ್ಟೆ ಆಗ್ತಿದೆ. ನಮ್ಮ ಸೀಡ್ ಬ್ಯಾಂಕ್ ಏನು ಇದೆ ಅಲ್ಲ, ಮನೆಯಿದ್ದನೇ ಸಿಕ್ಕಾಬಟ್ಟೆ ಮಾರಾಟ ಆಗ್ತಾ ಇದೆ ಇವತ್ತು ರೈಸು ಇವು ಎಲ್ಲ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆಯಾ? ಇವತ್ತು ಸಂತೋಷ ಸಿಕ್ಕೇ ಸಿಗುತ್ತೆ ನಾವು, ಯಾಕಂದ್ರೆ ಇವತ್ತು ನಾವು ಯಾವುದೇ ಒಂದು ಜಾಬ್ ಓರಿಯೆಂಟೆಡ್ ಅಂತ ನೋಡಿದಾಗ ನಮ್ಮ ದುಡ್ಸ್ಗಳ್ದೇ ನಮಗೆ ಸ್ಯಾಲ್ರಿ ಕೊಡೋದೇ ಇಲ್ಲ, ಸಂಬಳ ಕೊಡೋದೇ ಇಲ್ಲ. ಅಲ್ಲಿ ಆ ಟೈಮಿಗೆ ಎದ್ದು ಹೋಗ್ಬೇಕು, ಆ ಟೈಮಿಗೆ ಇದು ಮಾಡಬೇಕು, ಆಮೇಲೆ ನಾವು ಅಲರ್ಟ್ ಆಗಿರಬೇಕು. ಇಲ್ಲಿ ಹಂಗಲ್ಲ, ನಮ್ದು ಏನು ಬಿತ್ತನೆ ಮಾಡುವಾಗ ಮತ್ತೆ ಹಾರ್ವೆಸ್ಟ್ ಮಾಡುವಾಗ ಮಾತ್ರ ನಮಗೆ ಕಷ್ಟ ಅನಿಸುತ್ತೆ, ಇನ್ನು ಬಾಕಿ ದಿವಸ ನಮಗೆ ಕಷ್ಟ ಏನು ಅನಿಸಲ್ಲ. ಅದು ಸಣ್ಣ ಪುಟ್ಟ ಕೆಲಸಗಳು ಇರುತ್ತೆ, ಆಮೇಲೆ ದನ ಕರ ಮೇವು ನೀರು ದಿನನಿತ್ಯದ ನಮಗೆ ಕೆಲಸ ಅದು. ಹಾಗಾಗಿ ಏನು ಅನ್ಸೋದಲ್ಲ, ನಾವು ಎಲ್ಲಾ ದಿವಸನೂ ಆರಾಮಿರ್ತೀವಲ್ಲ. ಆ ಒಂದು ಕೊಯ್ಲು ಮತ್ತೆ ನಾಟಿಯಲ್ಲಿ ಮಾತ್ರ ಒಂದು ಅದೊಂದು ವಾರ ಅದೊಂದು ವಾರ ಕಷ್ಟ ಅನ್ಸುತ್ತೆ. ಅಲ್ಲಿ ಹಂಗಲ್ಲ, ಅವರು ದಿನನಿತ್ಯ ಶ್ರಮ ಪಡ್ಬೇಕು, ಅವರು ದಿನನಿತ್ಯ ತೊಂದರೆ ಅದು. ಹಾಗಾಗಿ ನಾವು ಅದಕ್ಕೆ ತಕ್ಕಂತೆ ಅವರೆಷ್ಟು ಆದಾಯ ತಕ್ಕಂತಾರಲ್ಲ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳು. ಈಗ ನಮ್ಮ ಕುಂಬಳೂರಲ್ಲೇ ಸುಮಾರು ಜನ ಒಬ್ಬೊಬ್ಬರು 10-15 ಲೀಟರ್ ಹಾಲಾಗ್ತಾರೆ, ಅವ್ರು ಶ್ರಮ ಪಡ್ದಾನೆ ಯಾವ್ದು ಆಗೋದಿಲ್ಲ. ಹಾಗಾಗಿ ಅವ್ರ ಉದ್ಯೋಗ ಅವ್ರ ಕೈಯಲ್ಲೇ ಇರುತ್ತದೆ ರೈತರುಗಳ್ದು. ಇಲ್ಲಿ ನಾವು ಹೊಸ ಹೊಸ ತಾಂತ್ರಿಕತೆಗಳು ಇದನ್ನೆಲ್ಲ ನಾವು ಮಾಡ್ಕೊಂಡಾಗ ತುಂಬಾ ಅನುಕೂಲನೇ ಇದೆ. ಇದು ಕೃಷಿನ ಇಷ್ಟೊಂದು ಆಸಕ್ತಿಯಿಂದ ಮಾಡ್ತಾ ಇದ್ರ, ಈಗ ಯುವಕರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ ಅಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪನಿ ಫ್ಯಾಕ್ಟರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಇಲ್ಲ, ಈಗ ನಮ್ಮ ಕುಂಬಳೂರು ಅಂತ ಗ್ರಾಮಗಳಿಗೆ ಇಲ್ಲೆಲ್ಲ ಯುವಕರುಗಳು ವ್ಯವಸಾಯ ಮಾಡೋಂತ ತುಂಬಾ ಜನ ಇದಾರೆ. ಯಾಕೆಂದ್ರೆ ಕಳೆದ 1.5-2 ವರ್ಷದಿಂದ ಯುವಕರದು ತಂಡ ನಮ್ಮೂರಲ್ಲಿ ತುಂಬಾ ಜನ ಕಟ್ಕೊಂಡು ಇವತ್ತು ಅವರೇ ಎಲ್ಲ ಬೇರೆ ಜಮೀನುಗಳಲ್ಲೆಲ್ಲ ಎಲ್ಲಾ ಕೆಲಸಗಳು ಮಾಡೋಂತ ವ್ಯವಸ್ಥೆ ಕುಂಬಳೂರು ಟೀಮ್ನಲ್ಲಿ ನಡೀತಾ ಇದೆ. ಆಮೇಲೆ ಜಮೀನಿದ್ದು ಬೇರೆ ಜಮೀನುಗಳೆಲ್ಲ ಒಂದು ಇದ್ರಲ್ಲೆಲ್ಲ ಕೆಲಸ ಮಾಡ್ತಾರಂತ ಅವ್ರಿಗೆ, ಯಾಕಂದ್ರೆ ಈ ವಿಚಾರದಲ್ಲಿ ನಾವು ಹ್ಯಾಂಡ್ಸಪ್ ಹೇಳಲೇಬೇಕು. ಯಾಕಂದ್ರೆ ಇವತ್ತು ಅವರು ಬದುಕು ಕಟ್ಕೊಳ್ಳೋಕೆ ಏನ್ ಬೇಕೋ ಅವೆಲ್ಲ ವ್ಯವಸ್ಥೆಗಳು ಈ ಕುಂಬಳೂರು ಗ್ರಾಮದಲ್ಲೇ ಮಾಡ್ತಾ ಇದಾರೆ ಅದು. ಆಮೇಲೆ ಬೇರೆ ಊರುಗಳೆಲ್ಲ ಒಂದು ಏನು ಸಮಸ್ಯೆ ಆಗಿದೆಯಪ್ಪ ಅಂದ್ರೆ, ಇವತ್ತು ಬರೀ ಜಾಬ್ ಅನ್ನ ಓರಿಯೆಂಟೆಡ್ ಇಟ್ಕೊಂಡೇ ನಾವು ಬರೀ ಬೇರೆ ಕಡೆ ಹೋಗ್ತಾ ಇದ್ದೇವೆ. ಆದ್ರೆ ಅದಕ್ಕಿಂತನೂ ಆದಾಯ ನಮ್ಮ ಜಮೀನುಗಳಲ್ಲೇ ತೆಗಿಬಹುದು, ಅಷ್ಟು ಅವಕಾಶಗಳು ನಮಗಿದ್ದೇವೆ. ಆಮೇಲೆ ಯಾರ ಮನೆಯಲ್ಲಿ ದನ ಕರುಗಳು ಹೊಲ ಜಮೀನು ಇವೆಲ್ಲ ಇದು ಇರುತ್ತಲ್ಲ, ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರುತ್ತೆ, ವಾತಾವರಣ ಕ್ರಿಯೇಟ್ ಆಗಿರುತ್ತೆ. ಈಗ ನಮ್ದೇ ನಾವು ಹೋಲಿಸ್ಕೊಂಡಾಗ 2 ಹಸು ಅದ್ರದ್ದು ಸಗಣಿ ಎಲ್ಲ ಗೋಬರ್ ಗ್ಯಾಸ್ಗೆ ಹೋಗುತ್ತೆ, ಗ್ಯಾಸ್ ಎಲ್ಲ ಮನೆ ಸಫಿಶಿಯಂಟ್ ಗ್ಯಾಸ್ ಆಗುತ್ತೆ, ಆ ಸ್ಲರಿ ಎಲ್ಲ ಜಮೀನಿಗಿದೆ. ಇಲ್ಲಿ ನಮ್ಮೂರಲ್ಲೇ ಆಗಲಿ ಸುಮಾರು 3 ಡೈರಿಗಳು ಇದಾವೆ, 3 ಡೈರಿಗೂ ಸಫಿಶಿಯಂಟ್ ಹಾಲಾಗ್ತೈತೆ. ಆಮೇಲೆ ಅವ್ರದ್ದು ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರ ಎಲ್ಲ ಇದಾಗ್ತೈತೆ, ಅವರೆಲ್ಲ ಮುಗಿಸ್ಕೊಂಡು ಹೊಲ ಕೆಲಸಕ್ಕೆ ಹೋಗ್ತಾರೆ, ಅದನ್ನೆಲ್ಲ ಮನೆ ಹೆಣ್ಮಕ್ಳುಗಳೇ ನಿರ್ವಹಣೆ ಮಾಡ್ತಾರೆ. ಇವತ್ತೆಲ್ಲ ಅವಕಾಶಗಳು ಇಲ್ಲಿ ಅವ್ರೆಷ್ಟು ಆದಾಯ ತೆಗಿತಾರಲ್ಲ ಅದಕ್ಕಿಂತ ಜಾಸ್ತಿನೇ ಆದಾಯ ತೆಗಿತಾರೆ ಮನೆಯಲ್ಲಿ ಇದ್ಕೊಂಡೆ.

4255553 ಅಥವಾ ಕಿಸಾನ್ ಕರೆ ಕೇಂದ್ರ 1800 180 1551 ಈ ನಂಬರ್ಗೆ ಉಚಿತ ಕರೆ ಮಾಡಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಕೇಳಿ ಜನಪದ ಗೀತೆಯನ್ನು.